ಧನ ಇವಾನಲಹ. ನಮ್ಮ ಕನ್ನಡದಲ್ಲಿ ಇದಕ್ಕೆ ಒಂದು ಸುಂದರವಾದಂತಹ ಮಾತಿದೆ, ಸುಟ್ಟ ಬೀಜದಂತೆ. ಶೇಂಗಾ ಬೀಜ ಸುಟ್ಟುಬಿಟ್ರೆ, ಶೇಂಗಾ ಇದೆ, ಕಡ್ಲೆಕಾಯಿ ಬೀಜ ಸಿಟ್ಟಾಗ್ಬಿಟ್ರೆ, ಕಡ್ಲೆಕಾಯಿ ಬೀಜ ಇದೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ. ಕಡ್ಲೆಕಾಯಿ ಬೀಜ ಅಂದ್ರೆ ಬೇರೆನೆ ಅರ್ಥ, ಕಡ್ಲೆಕಾಯಿ ಬೀಜ ಅಂದ್ರೆ ಕಡ್ಲೆ. ಹಾ ಹೌದೇನು, ನಮ್ಮ ಬೆಂಗಳೂರಿನ ಕನ್ನಡ ಬಂದಿರ್ತಾನೆ. ಶೇಂಗಾ ನಮ್ದು ಗ್ರಾಮೀಣ ಭಾಷಾ ಶೇಂಗಾ. ಆ ಶೇಂಗಾ ಹುರಿದ್ಬಿಟ್ರೆ, ಕಡ್ಲೆಕಾಯಿ ಹುರಿದ್ಬಿಟ್ರೆ ನಿಮಗೇನು ಬೀಜ ಇರ್ತದೆ ಅದನ್ನ ಬಿತ್ತಿದ್ರೆ ಪುನಃ ಮತ್ತೆ ಅದು ಹುಟ್ಟೋದಿಲ್ಲ. ಸೊ ಜ್ಞಾನಿ ಹೇಗಿರ್ತಾನೆ, ಅವನ ಪ್ರವೃತ್ತಿಗಳು ಸುಟ್ಟು ಹೋಗಿರ್ತವೆ. ನಿರಿಂಧನ ಅದು, ನಿರಿಂಧನ ಇಂಧನ, ನಿರ್ಗತ ಇಂಧನ ನಿರಿಂಧನ. ಏನಾಗ್ಬಿಡ್ತು ಅದು, ಇಂಧನ ಕಳ್ಕೊಂಡ್ಬಿಡ್ತು. ಆ ಬೆಂಕಿ ಯಾವಾಗ ಇಂಧನವನ್ನು ಕಳ್ಕೊಳ್ತದೆ ಆವಾಗ ತಾನೇ ಶಾಂತವಾಗಿಬಿಡ್ತದೆ. ಹಾಗೆ ಜ್ಞಾನಿ ತನ್ನ ಒಳಗಿರುವಂಥ ಪ್ರವೃತ್ತಿಗಳನ್ನು ಅವನು ಜ್ಞಾನದ ಅಗ್ನಿಯಲ್ಲಿ ಭಸ್ಮ ಮಾಡಿಕೊಂಡು ಶಾಂತನಾಗಿರ್ತಾನೆ. ತಮಾರಾಧ್ಯ ಗುರುಂ ಭಕ್ತ್ಯಾ ಪ್ರಭ ಪ್ರಶಯ ಸೇವನೈಹಿ ಪ್ರಸನ್ನಂ ತಮನು ಪ್ರಾಪ್ಯ ಪೃಚ್ಛೇ ಜ್ಞಾತವ್ಯಮಾತ್ಮನಃ. ತಮಾರಾಧ್ಯ ಗುರುಂ ಭಕ್ತ್ಯಾ ಪ್ರಭ ಪ್ರಶಯ ಸೇವನೈಹಿ ಪ್ರಸನ್ನಂ ತಮನು ಪ್ರಾಪ್ಯ ಪೃಚ್ಛೇ ಜ್ಞಾತವ್ಯಮಾತ್ಮನಃ. ತಂ ಗುರುಂ ಆರಾಧ್ಯ. ಏನೋ ನಿನಗೆ ಮೋಕ್ಷ ಬೇಕು ಅನ್ನುವಂತಹ ತೀವ್ರತೆ ಇದೆ, ಶಾಸ್ತ್ರದಲ್ಲಿ ಪ್ರಮಾಣದಲ್ಲಿ ನಿನಗೆ ಶ್ರದ್ಧ ಇದೆ, ನಿನ್ನ ಪೂರ್ವ ಸುಕೃತಗಳಿಗೆ ತಕ್ಕಂತೆ ಸೌಭಾಗ್ಯ ತಕ್ಕಂತೆ ನಿನಗೆ ಭಾಗ್ಯ ಒಲಿದು ಬಂದಿದೆ ಏನು ಅಂದ್ರೆ ಒಬ್ಬ ಗುರುವಿನ ಆಶ್ರಯ ಸಿಕ್ಕಿದೆ. ಇಷ್ಟೆಲ್ಲವೂ ಚಾಕು ಚೊಕ್ಕಾಗಿ ನಿನಗೆ ಪ್ರಾಪ್ತವಾದ ನಂತರ ಶಮದಮಾದಿಗಳನ್ನು ರೂಢಿಸಿಕೊಳ್ಳುವ ಸಾಧನೆಯಲ್ಲೂ ತೊಡಗಿದ್ದೀಯಾ, ಈಗ ಗುರುವಿನ ಕರುಣೆ ಒಂದೇ ಬಾಕಿ. ಸದ್ಗುರುವಿನ ಕರುಣಾಪೂರಿತವಾದ ಅನುಗ್ರಹ ನಿನಗೆ ಪ್ರಾಪ್ತವಾಗಬೇಕಾಗಿದೆ. ಸುಮ್ ಸುಮ್ಮನೆ ಸಿಗೋದಿಲ್ಲ, ಕುಚ ದೇದೋ ಕುಚ ಲೇಲೋ, ಈ ದೇನಾ ಲೇನಾ ತೋ ಚಲ್ತಾ ಹೇ, ಕೊಡು ತಗೋ. ಏನ್ರಿ ಇಷ್ಟು ದಿವಸ ನೀವು ಏನು ಅಂತ ತಿಳ್ಕೊಂಡಿದ್ದಿ, ನೀವು ಕೊಡೋದು ತಗೊಳ್ಳೋದು ಮಾಡಿಕತ್ತಲ್ಲ. ಹೌದು, ನಾನಿಷ್ಟೇ ಅಲ್ಲ, ಪೂರಾ ಶಾಸ್ತ್ರ ಪರಂಪರೆ ಆಗಿದೆ. ಏನ್ ಕೊಡ್ಬೇಕು ಹೇಳರು ಹೇಳ್ರಿ, ಏನ್ ಹೇಳ್ತಾರೆ? ಗುರುಂ ತಂ ಗುರುಂ, ಆ ಗುರುವನ್ನ ಆರಾಧ್ಯ. ಕಥಂ ಆರಾಧ್ಯ ಭಕ್ತ್ಯಾ ಪ್ರವ್ವ ಪ್ರಶ್ರಯ ಸೇವನೈಹಿ. ವೆರಿ ಬ್ಯೂಟಿಫುಲ್. ನಿನ್ನ ಶಾಂತವಾದ ಅಂತಃಕರಣದ ಹಿನ್ನೆಲೆಯಲ್ಲಿ ಅಂದ್ರೆ ಏನು, ರಿಲೇಟಿವ್ಲಿ ಶಾಂತವಾದ ಅಂತಃಕರಣದ ಹಿನ್ನೆಲೆಯಲ್ಲಿ ಅಂದ್ರೆ ಏನು, ಸ್ವಲ್ಪ ಮನಸ್ಸನ್ನು ಸಮಾಧಾನ ಮಾಡಿಕೊಂಡು ಒಂದು ನಾಲ್ಕು ರೌಂಡ್ ಪ್ರಾಣಾಯಾಮ ಮಾಡಿದ್ರು ಏನು ತಪ್ಪಿಲ್ಲ. ಅಷ್ಟು ಮಾಡಿಕೊಂಡು ಪ್ರಶ್ನೆಗಳಿಂದ ಸಹಿತವಾಗಿ ಗುರುವಿನಲ್ಲಿ ಜಿಜ್ಞಾಸ ಮಾಡಿ ಸೇವನೈಹಿ ಅವರ ಸೇವೆಯಲ್ಲಿ ತೊಡಗಿರಬೇಕು. ಆವಾಗ ಪ್ರಸನ್ನಂ, ಆವಾಗ ಸದ್ಗುರು ಏನಾಗ್ತಾನೆ, ಪ್ರಸನ್ನನಾಗ್ತಾನೆ. ಅಂತಹ ಆ ಪ್ರಸನ್ನತೆಯನ್ನು ಹೊಂದಿದಂತಹ ಸದ್ಗುರು ತಂ ಸದ್ಗುರುಂ ಅನುಪ್ರಾಪ್ಯ ಪೃಚ್ಛೇತ ಜ್ಞಾತವ್ಯಂ ಆತ್ಮನಃ, ಆತ್ಮನಃ ಜ್ಞಾತವ್ಯಂ ಪೃಚ್ಛೇತ. ಆತ್ಮಜ್ಞಾನವನ್ನು ಹೊಂದಬೇಕು ಅನ್ನುವ ವಿಷಯದಲ್ಲಿ ನೀನು ಪ್ರಶ್ನೆ ಮಾಡು, ಡಿಸ್ಕಷನ್ ಮಾಡು, ಚಿಂತನೆ ಮಾಡು. ಅಷ್ಟೇ ಅಲ್ಲ, ಕೊಟ್ಟ ಉಪದೇಶವನ್ನ ಶ್ರವಣ ಮಾಡು, ಕೇಳ್ಕೋ, ಗುರುಗಳೇ ನನಗೆ ಜ್ಞಾನವನ್ನು ಕೊಡ್ರಿ ಅಂತ ಬಾಯಿ ಬಿಟ್ಟು ಶಬ್ದಗಳನ್ನ ಉಚ್ಚರಿಸ್ರಿ, ತಪ್ಪೇನಿಲ್ಲ. ನಾಕ್ ದಿ ಡೋರ್, ಡೋರ್ ಶಾಲ್ ಬಿ ಓಪನ್. ಬಾಗಿಲ್ ತಟ್ರಿ, ಬಾಗಿಲ್ ತೆಗಿತಾರ. ಎದುರಿಗೆ ನಿಂತ್ಕೊಂಡು ಏನ್ರಪ್ಪ ಈ ಮನೆ ಎಷ್ಟು ನಿದ್ದೆ ಮಾಡ್ತಾರ, ಬಾಗಿಲನ್ನ ತೆಗಿವಲ್ರ, ಬಾಗಿಲನ್ನ ತೆಗಿವಲ್ರ, ಮಂಗನ್ ಮಗನ ನೀ ಹೊರಗೆ ಬಂದು ನಿಂತಿ ಅಂತ ಅವ್ರಿಗೇನು ಗೊತ್ತ? ಒಳಗಿನವ್ರಿಗೆ ನೀ ಹೊರಗೆ ಬಂದು ನಿಂತಿ ಅಂತ ಒಳಗಿನವ್ರಿಗೆ ಗೊತ್ತಾಗಬೇಕಲ್ಲ. ಯಾವಾಗ ಗೊತ್ತಾಗ್ತದೆ? ಬಾಗಿಲು ತಟ್ಟು. ಗುರುಗಳ ಬಾಗಿಲನ್ನು ತಟ್ಟಬೇಕು. ತುಂಬ ಹೃದಯದಿಂದ ಪ್ರಾರ್ಥಿಸಬೇಕು. ಶರೀರ, ಮನಸ್ಸು, ಬುದ್ಧಿ, ಕಾಯ, ವಾಚ, ಮನಸ್ಸ ಅವರ ಸೇವೆಯಲ್ಲಿ ತೊಡಗಬೇಕು. ಉಲ್ಟಾ ಒಂದು ಪ್ರಶ್ನೆ ಮಾಡಬೇಡ, ನಿಂಗೆ ಶ್ರದ್ಧ ಆಗಿತ್ತಂದ್ರೆ ಸುಮ್ಮನೆ ಫಾಲೋ ಮಾಡು, ಕೇಳು. ಶ್ರದ್ಧಾ ನಾಯಿ ಹಂಗೆ ಶ್ರದ್ಧ ಇರಬೇಕು. ಒಡೆಯನ ಜೊತೆ ನಾಯಿಗೆ ಶ್ರದ್ಧ ಹೆಂಗಿರ್ತದೆ? ನಾಯಿ ಹಂಗೆ. ಅದಕ್ಕೆ 150% ಗ್ಯಾರಂಟಿ. ನೀ ಎಷ್ಟು ಜೋರು ಹೊಡೆದಿದ್ರು ಇವರು ಸಿಟ್ಟಿನಿಂದ ಹೊಡೆದೇ ಇಲ್ಲ. ಹೆಂಗ ಹೆಂಗ ಅದು ಫಾಲೋ ಮಾಡ್ತದ ನೋಡ್ರಿ. ಕರೆಕ್ಟ್ 5:00 ಬಾಗಿಲು ತಗೊಂಡು ನಿಂತು ಬಿಡುತ್ತದೆ. ಏನೂ ಮಾಡಿದ್ರು ಸುಮ್ಮನೆ ನಿಂತಿರ್ತದ. ರಾತ್ರಿ 8:00 ಹೋಗಿ ಮಾಮಾಜಿ ಬಾಗಿಲು ಹತ್ರ ನಿಂತಿರ್ತದೆ. ಯಾಕಂದ್ರೆ ಅವ್ರು ಮುಂಚೆ 8:00 ಏನರ ಸ್ವಲ್ಪ ತಗೋತಿದ್ರು. ರಾತ್ರಿ ಊಟ ಮಾಡುದಿಲ್ಲ ಅವ್ರು ಕೂಡ, ಏನೋ ಸ್ವಲ್ಪ ತಗೋತಿದ್ರು. ಆ ಟೈಮ್ ಅದು 8:00. ಈಗ ಅದು ಟೈಮ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಲಿಕ್ಕೆ, ಹೆಂಗೆಂಗೆ ಟಿವಿ ಸೀರಿಯಲ್ ಹೆಚ್ಚು ಕಡಿಮೆ ಆಗ್ತಾವು. ಅವ್ರ ಇಂಟೇಕ್ ಟೈಮ್ ಹೆಚ್ಚು ಕಡಿಮೆ ಆಗ್ತದೆ. ಆದ್ರೂ ಒಂದ್ ಟೈಮ್ ಅದು ಗುರುತು ಹಿಡ್ದದ. ಆ ಟೈಮ್ ಹೋಗಿ ಸುಮ್ಮನೆ ನಿಂತಿರ್ತದ, ಏನು ಮಾಡುದಿಲ್ಲ. ಹಂಗಿರ್ಬೇಕ್ರಿ ಗುರುಗಳಲ್ಲಿ ನಮ್ ಶ್ರದ್ಧಾ. ಪ್ರಶ್ನೆ ಕೇಳೋದಾಗಿತ್ತಂದ್ರೆ ನಚಿಕೇತನಂಗೆ ಪ್ರಶ್ನೆ ಕೇಳ್ಬೇಕು, ಅರ್ಜುನನಂಗೆ ಪ್ರಶ್ನೆ ಕೇಳ್ಬೇಕು. ಹೇಳ್ಕೊಡ್ರಿ. ಉಪನ್ಯಾಸ ಕೇಳೋದಿತ್ತು ಅಂದ್ರೆ ಅರ್ಜುನನಂಗೆ ಉಪನ್ಯಾಸ ಕೇಳ್ಬೇಕು. ಸೇವಾ ಮಾಡೋದು ಇತ್ತಂದ್ರೆ ಸುಧಾಮನಂಗೆ ಸೇವಾ ಮಾಡ. ಇವರೆಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಸ್ ನಮಗೆ ಲಭ್ಯ ಇದ್ದಾರೆ. ಇವರು ಎಲ್ಲರೂ ನಮಗೆ ಪಾಠ ಕಲಿಸ್ಲಿಕ್ಕೆ ಇದ್ದಾರೆ. ಒಬ್ಬೊಬ್ಬರ ಕ್ಯಾರೆಕ್ಟರ್ನಲ್ಲಿ ಕೂಡ ಒಂದೊಂದು ಪಾಠ ಇದೆ. ಸಾಧು ಆಗಬೇಕಂತಂದ್ರೆ ಅಕ್ಕ ಮಹಾದೇವಿ ಹಂಗೆ ಸಾಧು ಆಗ್ಬೇಕ್ರಿ. ಈ ಪ್ರಪಂಚದ ಯಾವ ರೀತಿ ನೀತಿ ನಿಯಮಗಳಿಗೂ ಒಳಪಡದೆ ಸ್ವತಂತ್ರವಾದಂತಹ ಆ ಭಗವಂತನ ಜೊತೆ ಮಾತ್ರ ಅಸ್ತಿತ್ವವನ್ನು ಹೊಂದಿದ್ದಾದರೆ ಅದು ಅಕ್ಕ ಮಹಾದೇವಿ. ಶರಣರ ಸಂಘ ಪಡಿಬೇಕು ಅಂತಂದ್ರೆ ಕೂಡಲ ಸಂಘವನ್ನು ಶರಣದಲ್ಲಿ ಇರಬೇಕು ಯಾವಾಗಲೂ. ಇವೆಲ್ಲ ವಿಶೇಷವಾದ ಕ್ಯಾರೆಕ್ಟರ್ಸ್. ಶಿವಸ್ಮರಣೆ ಆಗಲಿ, ಭಗವದ್ಗೀತೆ, ಅರ್ಜುನ, ಕೃಷ್ಣ ಕ್ಯಾರೆಕ್ಟರ್ಸ್ ಆಗಲಿ, ಸೇವೆಯನ್ನ ಮಾಡೋದು ಹೆಂಗೆ, ಸಮರ್ಪಣ ಮಾಡಿಕೊಳ್ಳೋದು ಹೆಂಗೆ, ನಿನ್ನ ಸಮರ್ಪಣೆ ಈ ಫಿಸಿಕಲ್ ಬಾಡಿಗಲ್ಲ, ನಿನ್ನ ಸಮರ್ಪಣೆ ಈ ಅನ್ನ ಊಟ ಆಹಾರ ತಿಂಡಿ ತಿನಿಸುಗಳಿಗೆ ನೀ ಸಮರ್ಪಿಸಬೇಕಾಗಿಲ್ಲ. ಯಾಕೋ ಆ ಸ್ವಾಮಿ ಹಿಂದಿಂದ ಅಡ್ಡಾಡ್ತೀಯ, ಏನ್ರಿ ಮಸ್ತ್ ಊಟ ಸಿಗ್ತದ, ಒಬ್ಬೊಬ್ಬರದು ಒಂದೊಂದು ಎಕ್ಸ್ಕ್ಯೂಸ್ ಇದೆ. ಅವರು ಕಾರ್ನಲ್ಲಿ ಅಡ್ಡಾಡ್ತಾರೆ, ಅವರಿಗೆಲ್ಲ ಫಾರಿನ್ ಶಿಷ್ಯರಿದ್ದಾರೆ. ನಿಮ್ಗೇನ್ ಗೊತ್ತು, ಅವರಂತ ಖತರ್ನಾಕ್ ಶಿಷ್ಯರು ಯಾರು ಅಲ್ಲ. ನಾವು ಹೆಂಗ ಇರ್ಕೊಳ್ಳಿ, ದಡ್ರ ಇರ್ಕೊಳ್ಳಿ, ಮೂರ್ಖರ ಇರ್ಕೊಳ್ಳಿ, ನಾವು ಕಲ್ಚರ್ ಇಲ್ಲದೆ ಇದ್ದವ್ರು ಇರಲಿ, ನಮ್ಮ ಸಂಸ್ಕಾರ ಇಲ್ಲದೆ ಇದ್ದವ್ರು ಇರಲಿ, ಆದರೂ ಕೂಡ ನಮಗೆ ನಮ್ಮ ಶಿಷ್ಯರೇ ಭಾರಿ ಶ್ರೇಷ್ಠ. ಇಟ್ಕೊಡ್ರಿ ನಿಮ್ಮ ಶಿಷ್ಯರು, ನಿಮ್ಮ ಹತ್ರ ಇಟ್ಕೊಡ್ರಿ, ನಾವು ಬೇಡ ಅನ್ನಂಗಿಲ್ಲ, ನಮ್ಮ ಶಿಷ್ಯರು ಸಾಕು, ಮಸ್ತ್ ಇದ್ದಾರೆ ಸಾಕು ನಮ್ಗೆ. ಏ ಬರೇ ನಿಮ್ಮದೇ ಕಸ್ಕೋತಾರ, ಅವ್ರದ್ದೇನು ಕೊಡಂಗಿಲ್ಲ, ಬೇಡ ಅವ್ರು ಕೊಡದೆ ಹೋದ್ರು ಚಿಂತಲ್ಲ, ನಾವು ಅವ್ರಿಗೆ ಕೊಡ್ತೇವೆ, ಆದ್ರೂ ನಮ್ಮ ಶಿಷ್ಯರೇ ಚೆಲ್ಲ. ಆ ತಾಯಿ ಅಂತಾಳೆ, ಕಾಗೆ ಹಂಗ ಕಪ್ಪಾಗಿದ್ರು ಚಿಂತೆ ಇಲ್ಲ, ಹಸಿ ಸೆಗಣಿ ಅಂತ ಮುಖ ಆಗಿದ್ರು ಚಿಂತೆ ಇಲ್ಲ, ಈ ಕೂಸ ನನಗಿರಲಿ. ಆ ತಾಯಿ ಹೇಳ್ತಾಳಕ್ಕಿ, ಅದು ಕಪ್ಪು ಸೆಗಣಿ ಮುಖ ಆಗಿರ್ತದೆ, ಆ ಕೂಸನ್ನ ಎತ್ತ ಆಡಿಸ್ತಿರ್ತಾಳೆ, ತಾನು ಬೆಳ್ಳಗಿರ್ತಾಳೆ, ತಮ್ಮ ಮನೆ ಮಂದೆಲ್ಲ ಬೆಳ್ಳಿರ್ತದೆ, ಆದ್ರೆ ಆ ಕೂಸು ಕಪ್ಪಿರ್ತದೆ. ಆದ್ರೆ ತಾಯಿ ಆ ಕೂಸಿನ ಕಪ್ಪು ನೋಡಂಗಿಲ್ಲ, ಆ ಕೂಸಿನ ಸೈಜ್ ನೋಡಂಗಿಲ್ಲ, ಆದ್ರೆ ಆ ಕೂಸಿನಲ್ಲಿ ತನ್ನ ಆತ್ಮನ ತುಣುಕನ್ನ ನೋಡ್ತಾಳಕ್ಕೆ. ಗುರುಗಳ ಸಮರ್ಪ ಗುರುಗಳಿಗೆ ಸಮರ್ಪಣೆ ಅಂತಂದ್ರೆ ಅವರ ಶರೀರ ಅಲ್ಲ, ಅವರ ಕೃತಿ ಅಲ್ಲ, ಅವ್ರು ಮಾಡುವ ಸಾಧನೆಗಳಲ್ಲ, ಅದಕ್ಕೆ ಸಮರ್ಪಣೆ ಅಲ್ಲ. ನಾವು ಸಮರ್ಪಿಸೋದು ಅವರ ಅಂತರಾತ್ಮನಲ್ಲಿರುವಂತಹ ಈ ಆಚಾರ್ಯತ್ವ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಆ ಸಂಪ್ರದಾಯಕ್ಕೆ ಸಮರ್ಪಣ ಮಾಡ್ಕೋಬೇಕು, ಆ ಪ್ರಮಾಣಕ್ಕೆ ಸಮರ್ಪಣ ಮಾಡಬೇಕು, ಆ ಅವಸ್ಥಾ ಅಲ್ಲ ಆ ಪ್ರಸ್ಥಾನ ತ್ರಯಗಳಿಗೆ ನಾವು ಸಮರ್ಪಣೆ ಮಾಡ್ಕೋಬೇಕು. ಹೀಗೆ ಏನು ನಮ್ಮ ಸಮರ್ಪಣ ಆ ಬಾಡಿಗಲ್ಲ, ಅರ್ಥಾತ್ ನಮ್ಮ ಸೇವಾ ಬಾಡಿಗೆ ಸಲ್ಲಿಸೋದಲ್ಲ. ನಮ್ಮ ಸೇವಾ ಸೇವನೈಹಿ ಏನು ಬಾಡಿ ಎಲ್ಲಿಗೆ ಸೇವಾ ನಮ್ಗೆ ಸಲ್ಲಿಸಬೇಕಾದದ್ದು, ಶಾಸ್ತ್ರ ಸೇವಾ. ನಿಜವಾದ ಸೇವಾ ಶಾಸ್ತ್ರ ಸೇವಾ. ತತ್ ಚಿಂತನಂ ತತ್ ಕಥನಂ ತತ್ ಪ್ರಬೋಧನಂ, ಇದು ಶಾಸ್ತ್ರ ಚಿಂತನ, ಇದು ನಿಜವಾದ ಸೇವಾ. ಇದಕ್ಕೆ ಮಿನಿಮಮ್ ಲೌಕಿಕ ಅವಶ್ಯಕತೆಗಳೇನು, ಲೌಕಿಕ ಅವಶ್ಯಕತೆಗಳೇನು, ಇದು ಆ ಗುರುವನ್ನು ನಾವು ಪಡಿಬೇಕಂದ್ರೆ ಆ ಗುರುಗಳಿಗೆ ಸಕಾಲದಲ್ಲಿ ಆಹಾರ ಸಿಗಬೇಕು. ಅವರಿಗೆ ಮಿನಿಮಮ್ ಅವಶ್ಯಕತೆಗಳೇನಿವೆಯೋ ಅವುಗಳನ್ನು ಪೂರೈಸುವುದು ಯಾರ ಜವಾಬ್ದಾರಿ? ನಮ್ಮ ಕರ್ನಾಟಕದ ಹರ್ಷವಿದ್ಯಾಪೀಠ ಸ್ಟೂಡೆಂಟ್ಸ್ ಒಂದು ಮಾತದು, ಸ್ವಾಮಿ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ನಮಗೇನೂ ಸಮಸ್ಯೆಗಳಲ್ಲ, ಉಣ್ಣೋದ ಇಷ್ಟು, ತಿನ್ನೋದ ಇಷ್ಟು, ಕುಡಿಯೋದ ಇಷ್ಟು, ನಿಮಗೆ ಕೊಡೋದು ಎಷ್ಟು ನಮ್ಮ. ಆದ್ರೆ ನಿಮ್ಮ ಜೊತೆ ಏನೇನೋ ಅಂಟಿಸ್ಕೊಂಡಿರಲ್ಲ, ಆ ಮಿನಿಮಮ್ ನಮಗೆ ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನು ನೀವು ಮುಟ್ಟಿಸ್ದ ಹೋದ್ರೆ ನೀವು ಉಪನ್ಯಾಸ ಮಾಡಂಗಿಲ್ಲ. ಬಾರ್ಗೇನ್ ಈಸ್ ಯುವರ್ಸ್, ಐ ಆಮ್ ಹಿಯರ್. ಏನ್ ಬಾರ್ಗೇನ್ ಮಾಡ್ತಿರೋ ಮಾಡ್ರಿ, ನಾವಂತೂ ನಿಮಗೆ ಲಭ್ಯ ಇದ್ದೀವಿ. ಇರ್ಲಿ, ಸದ್ಗುರುವಿನ ಅವಶ್ಯಕತೆಗಳು ಮಿನಿಮಮ್ ಅವಶ್ಯಕತೆಗಳನ್ನು ಪೂರೈಸುವ ಜವಾಬ್ದಾರಿ, ಆ ಮೂಲಕವಾಗಿ ಅವರನ್ನು ಪ್ರಸನ್ನರಾಗಿರಬೇಕಾದಂತಹ ಜವಾಬ್ದಾರಿ ಯಾರದು? ಶಿಷ್ಯರು. ಇದೇ ಗುರುವಿಗೆ ಸಲ್ಲಿಸುವ ಆರಾಧನೆ, ಇದೇ ಗುರುವಿಗೆ ಸಲ್ಲಿಸುವಂತಹ ಅರ್ಚನೆ. ಇನ್ನೇನು ಬಯಸ್ತಾನ, 2 ಕಿಲೋ ಹೂ ಬಯಸ್ತಾನ, ಅದೇನೋ ಒಂದು 3 ಮೊಳ ಉದ್ದ ಜಡೆ ಹಾರ ಹಾಕ್ತಾರೆ, ಹಾರ ಏನ್ ಹಾರ ಹಾಕ್ತೀರಿ? ಸೇವಾ ಅಂದ್ರೆ ಏನೇನ ತಿಳ್ಕೊಂಬಿಡಿ, ತಿನ್ನಂಡಿ ತಾಗಂಡಿ ತಿನ್ನಂಡಿ, ಏಮಂಡಿ ತಿನ್ನೇ ಲೇದು, ಅಯ್ಯೋ ಮಾ ಗುರುಗಾರು ವಸ್ತಾರು ಏಮಿ ತಿನ್ನೇ ಲೇದು, ಅಟ್ಲನೇ ಪೋತಾರ. ಎಷ್ಟರ ತಿನ್ನಿಸ್ತೀರಿ, ಎಷ್ಟರ ಉಣಿಸ್ತೀರಿ, ತಿನ್ನೋದೇ ಇಲ್ಲ ಈ ಸ್ವಾಮಿ, ಊಟನ ಬೇಕಾಗಿಲ್ಲ. ಈಶ್ವರ ಅನುಗ್ರಹದಿಂದ ಎಷ್ಟೋ ಸಲ ಸಿದ್ಧ ಮಾಡಿ ತೋರಿಸೇನಿ, ನನಗೆ ಊಟ ಬೇಡ ಬೇಡ ಅಂತ ಸಿದ್ಧ ಮಾಡಿ ತೋರಿಸ್ಬಿಟ್ಟೆ, ಏನೂ ಮುಟ್ಟೋದಿಲ್ಲ. ಆದ್ರೂ ತಿನ್ನಂಡಿ ತಾಗಂಡಿ, ತಿನ್ನಂಡಿ ತಾಗಂಡಿ, ತಿನ್ರಿ ಉಂಡ್ರಿ, ತಿನ್ರಿ ಉಂಡ್ರಿ, ಕುಡಿರಿ. ಇದೆಲ್ಲ ಜಗ್ಗು ಮೀ ಪಾದಾಲು ಎಕ್ಕಡೆ ಉನ್ನಾಯ್ ಸರ್, ನಮ್ದು ಆವಾಗಿನ ಫ್ರೆಶ್ ತೆಲುಗು ಅದು. ನಾ ಹಿಂಗೆ ಈಗ ಈಗ ಹೆಂಗ್ ಕುಡ್ದು ನೋಡಿ, ಹಿಂಗೆ ಕುಡೋದು ಜಾಸ್ತಿ. ನಾನು ಯಾವತ್ತು ಏನ್ ಮಾಡ್ತೇವೆ, ಎಲ್ಲ ಪಾದ ಎಲ್ಲ ಮುಚ್ಕೊಂಡು ಅದ ಎಲ್ಲ ಕರೆಕ್ಟ್ ಹುಡುಗಿ ಸೊಳ್ಳೆಗಾಗಿ ಮುಚ್ಕೋತಿದ್ದೆ. ಜನ ಏನ್ ತಿಳ್ಕೊತಿ, ಹಿಂಗೆ ಮುಚ್ಕೊಂಡ್ರೆ ಚಲೋ ಉಪನ್ಯಾಸ ಮಾಡಿ ಬರ್ತಾನೆ ತಿಳ್ಕೊಂಡಿದ್ದೆ. ಹಿಂಗಿಡ್ಕೊ ಕೂರ್ತಿದ್ದೆ ನಾನು. ಸೊ ಉಪನ್ಯಾಸ ಮುಗಿತು, ಆ ಮುದುಕಿ ಇಲ್ಲೇ ಇಲ್ಲೇ ಅಡ್ಡಾಡ್ತಿತ್ತು, ಹಿಂಗೆ ಹಿಂಗೆ ಅಡ್ಡಾಡ್ತಿತ್ತು. ಅದಕ್ಕಿಂತ ಮುಂಚೆ ಒಂದು ಮೂರು ಮುದುಕರಿಗೆ ನಮಸ್ಕಾರ ಮಾಡಿ ಹೋಗ್ಬಿಟ್ರು. ಒಟ್ಟು ನಾಲ್ಕು ಮುದುಕರು ಬರ್ತಿದ್ರು ನನ್ನದು. ಆನೆಸ್ಟ್ಲಿ ಇಡೀ ಬಳ್ಳಾರಿಯೊಳಗೆ ನಾನು ಇಷ್ಟು ವರ್ಷ ಇದ್ದೆ, ನಾಲ್ಕು ಮುದುಕರು ಬರ್ತಿದ್ರು. ಆ ನಾಲ್ಕು ಮುದುಕರಿಗೆ ಜ್ಞಾನ ಆಗ್ಬಿಡ್ರಿ, ಆ ಪ್ರಶ್ನೆ ಬೇರೆ. ಸೊ ಅವ್ರು ಬರ್ತಿದ್ರು. ಆ ಕೊನೆ ಮುದುಕಿ ಉಳಿದಿತ್ತು, ಅದು ಹಿಂಗೆ ಹಿಂಗೆ ತಿರುಗಾಡು, ಹಿಂಗೆ ಹಿಂಗೆ ತಿರುಗಾಡು. ಇವ್ರ ಅಮ್ಮ ಒಂದು ಬರ್ತಿತ್ತು, ಮೋಹನ್ ಕೃಷ್ಣ ಅವರ ಅಮ್ಮ, ಆಮೇಲೆ ವಸಂತಮ್ಮ, ಇಂದ್ರಮ್ಮ, ಸೌರಪ್ಪ, ಇಂದ್ರಮ್ಮ, ಇನ್ನೊಂದು ಯಾವುದೋ ಮುದುಕಿ ಅಲ್ಲ, ಆ ಎದುರಿಗಿನ ಮನೆಯೊಳಗೆ ಮುದುಕಿತ್ತು, ತೆಲುಗು ಅಜ್ಜಿ ಇದ್ನವ್ರು, ಅಜ್ಜಿ ಕದ್ರಿ, ಕದ್ರಿ ಅಜ್ಜಿ, ಕರೆಕ್ಟ್, ಕದ್ರಿ ಅಜ್ಜಿ. ಅವ್ರ ಮಕ್ಕಳೆಲ್ಲ ಬೆಂಗಳೂರು ಸೆಟ್ಲ್ ಆಗ್ಯಾರ, ದೊಡ್ಡ ದೊಡ್ಡ ಬಿಲ್ಡರ್ಸ್ ಆಗ್ಯಾರ. ಸೊ ಇರ್ಲಿ, ಅವ್ರು ಬರ್ತಿದ್ರು. ಅವ್ರ ಮೂರು ಮಂದಿ ಪಟ್ ಪಟ್ ಪಟ್ ಮಾಡಿ ಮಾಡಿ ಹೋಗ್ಬಿಡ್ತಿದ್ರು ಅವರು. ಮತ್ತೆ ಇದು ಒಂದು ಮುದುಕಿ ಹಿಂಗೆ ಹಿಂಗೆ ಅಡ್ಡಾಡ್ತು, ಏಮ್ಮ ಏಮಿ ಕಾವಲ್ಲ, ಏಮೇಲೆ ಆ ದಾಟಿಸಿದ ನೆನಪು ಏಮಿಲೆ ದಂಡಿ. ಮತ್ತೆ ಅಡ್ಡಾಡ್ದು, ಚಪ್ಪಮ್ಮ ಏಮಿ ಕಾವಲ್ಲ, ಚಪ್ಪು ನೀ ಪಾದಾಲು ಎಕ್ಕಡ ನೀ ಪಾದಾಲು ಎಕ್ಕಡ ನೀ ಅನ್ಕೊಳ್ಳೆ. ನನಗೆ ತೆಲುಗು ಬರ್ತಿದ್ದಿಲ್ಲ, ನನಗೆ ಗೊತ್ತಿಲ್ಲ ಏನು ಹೇಳ್ತಿರೋ ಗೊತ್ತಿಲ್ಲ. ಲೋಪಲು ಪೋಯಿನಯ್ಯ, ಈ ಬಟ್ಟೆ ಒಳಗೆ ಹೋಯ್ದ, ಒಳಗಾದ್ರೆ ಲೋಪಲು ಅಂತ. ನಾನು ಹೇಳ ಲೋಪಲು ಪೋಯಿನಯ್ಯ ಅಂದೆ. ನಿಜಂಗ ಏನ್ ಚಪ್ತಾರ ಅದಕ್ಕೆ ಲೋಪಲು ಉಣ್ಣೆ ಎರಡಲ್ಲ, ಉಣ್ಣೆ ಬಹುವಚನ, ಉನ್ನವಿ ಲೋಪಲು ಉನ್ನವಿ. ನಾನು ಲೋಪಲು ಪೋಯಿನಯ್ಯ. ಅವು ಆಮೆ ಕೈ ಕಾಲು ಹಿಂದೋಗ್ತಾವಲ್ಲ, ಲೋಪಲು ಪೋಯಿ ನಾಯಿ. ಇಷ್ಟು ಸಿಟ್ಟು ಬಂತ ತಾಯಿಗೆ, ಫಲ ಫಲ ನಾನು ಬಟ್ಟೆ ತೆಗೆದಿದ್ದ ಕಾಲು ಹಿಡಿದು ಜಗ್ಗಿ, ಏನು ಭಾಗ್ಯವು ಆ ಭಾಗ್ಯವು, ಏನು ಉಪನಿಷತ್. ಇದು ಸೇವಾ ಅಂತ ನಾವು ತಿಳ್ಕೊಂಬಿಟ್ಟೇವಿ. ಅವ್ರಿಗಿಂತ ಮುಂಚೆ ನಾ ಹೋಗಿ ಕಾಲು ಜಗ್ತಾನೋ, ನನಗಿಂತ ಮುಂಚೆ ಅವ್ರು ಹೋಗಿ ಕಾಲು ಜಗ್ತಾರೋ, ಇದು ಸೇವಾನ? ಅರ್ಶನ ಕುಂಕುಮ ಮೆತ್ತಿಬಿಟ್ಟಿರೋದು ಸೇವಾನ? ಏನ್ ಮಾಡ್ತೀರಿ ಅರ್ಶನ ಕುಂಕುಮ ಮೆತ್ತಿ, ಅದನ್ನ ಒರೆಸೋದಲ್ಲೂ ಕೂಡ ಹಂಗ ಒಯ್ದು ಕೂಡ ಅಂತ ಹೇಳ್ತೀರಿ. ಕೂತ್ಕೊಂಡ್ರೆ ನನ್ನ ಬಟ್ಟೆಗಳೆಲ್ಲ ಅರ್ಶನ ಕುಂಕುಮ ಆಗ್ತವೆ. ನಾನು ಎಷ್ಟು ಚಂದ ಒಕ್ಕೊಂಡು ಐರನ್ ಮಾಡಿಕೊಂಡು ಫ್ರೆಶ್ ಆಗಿ ಬಂದಿರ್ತೀನಿ. ಹಿಂದೆ ಮುಂದೆ ಸ್ವಲ್ಪ ಲಾಜಿಕಲಿ ಏನು ಎಂತಂದು ವಿಚಾರ ಮಾಡಂಗಿಲ್ಲ, ಹೇಳ್ಕೊಳ್ಬೇಕೇ ಒಂದಿಲ್ಲ. ಅದು ಏನು ಅಲ್ಲಿ ಮನೆಯ ಹೊರಗೆ ನಿಲ್ಲಿಸ್ತಾರ್ಯಾ ನೆನಪಾತ್, ನಿನ್ನೆ ಮೊನ್ನೆ ಯಾರು ನಿಲ್ಲಿಸಿದ್ರು ನಂಗೆ ಅದಕ್ಕೆ ನೆನಪಾಯ್ತು. ಹೊರಗೆ ನಿಲ್ಲಿಸ್ತಾರ, ಅಲ್ಲಿ ಬಿಸಿಲು ಎಷ್ಟದ ಏನು, ನನಗೆ ಬಕ್ಕ ತಲಿ ಒಂದೊಂದ್ಸಲ ಹಿಂಗೆ ಹಾಕೊಂಡು ಹೋಗ್ತೀನಿ, ಒಂದ್ಸಲ ಹಾಕೊಂಡು ಹೋಗುದಿಲ್ಲ. ಮೊನ್ನೆ ನಾನು ಹಿಂಗೆ ಹಾಕೊಂಡು ಹೋಗಿದ್ದೆಲ್ಲ ಹಿಂಗೆ ಇಟ್ಕೊಂಡು ಹೋಗಿದ್ದೆ. ಅದು ಕಟ್ ಬಿಸಿಲು ಏರ್ಬಿಟ್ಟದ, ಇವ್ರು ಒಳಗೆ ಕರ್ಕೊಂಡು ಹೋಗುವಲ್ರು, ಅದು ಬಂದು ನೀರು ತರುವಲ್ರು, ಕಾಲಿಗೆ ಹಾಕುವಲ್ರು, ಹಾಕೋದು ಹಾಕ್ತಾರೆ. ಅವರೂ ಕುಂಕುಮ, ಇವರು ಕುಂಕುಮ, ಅವರು ಅರ್ಶನ, ಇವರು ಅರ್ಶನ, ಅವ್ರಿಗೆ. ನಾನಂದೆ ಸಾಕು, ನಾ ಒಳಗೆ ಬಂದು ಕೊಡ್ತೇವೆ. ಒಕ್ಕ ನಿಮಿಷ, ಒಂದೇ ನಿಮಿಷ. ಇದು ಈ ಗುರುಗಳು ಪ್ರಸನ್ನ ಆಗಂದ್ರೆ ಹೆಂಗೆ ಆಗ್ತಾರೆ ನೀವು ಹೇಳ್ರಿ, ಗುರುಗಳ ಪ್ರಸನ್ನ ಹೆಂಗೆ ಆಗ್ತಾರೆ? ಅವರ ಪ್ರಸನ್ನತೆಗಾಗಿ ನಾವು ಕಾಯ್ತಾ ಇರಬೇಕು. ಅದಕ್ಕೆ ತಕ್ಕಂತೆ ಅವರಿಗೆ ನಾವು ನಮ್ಮನ್ನು ಸಮರ್ಪಿಸ್ಬೇಕು. ಮೊದಲೇ ಖಾರ ತಿನ್ನಂಗಿಲ್ಲ, ಅಡಿಗೆ ಎಲ್ಲ ಖಾರ ಮಾಡಿ ಹಾಕೊಡಿ, ಪೂರ ಅಡಿಗೆ ಖಾರ ತಿನ್ನಂತೆ. ಹೆಂಗ್ ತಿನ್ನೋದು? ಆಮೇಲೆ ಏನಮ್ಮ ಎಲ್ಲ ಖಾರ ಇಲ್ಲ, ನೀವು ಸ್ವೀಟ್ ತಿನ್ನೋದಿಲ್ಲ ಅಂತ ಗೊತ್ತಾಯ್ತು. ಸರಸ್ವತಿ ಕಾಫಿ ಅಮ್ಮ, ಸೊ ಪ್ರಭ ಪ್ರಶ್ನ ಸೇವನೆ ಅಂದ್ರೆ ಏನು ಅಂತಂದ್ರೆ, ಅವರ ಹೃದಯ, ಅವರ ಅಂತಃಕರಣ, ಅವರ ಮನಸ್ಸು ಬುದ್ಧಿಗಳು ನಮ್ಮನ್ನು ಕಂಡ ತಕ್ಷಣನೇ ಪ್ರಸನ್ನವಾಗಬೇಕು, ಮತ್ತು ಆ ಪ್ರಸನ್ನತೆಯ ಹಿನ್ನೆಲೆಯಲ್ಲಿ ನಮಗೆ ಉಪದೇಶವನ್ನು ಹೇಳಿಕೊಡ್ಬೇಕು, ಅವರು ನಮಗೆ ಪ್ರವಚನವನ್ನು ಕೊಡಬೇಕು, ಅವರು ಮಹಾವಾಕ್ಯ ಉಪದೇಶದ ಅರ್ಥವನ್ನು ವಿವರಿಸಬೇಕು. ಆಹಾ, ಅದರಂತ ಆನಂದ ಇನ್ನೊಂದು ಯಾವುದೇ. ಅದಕ್ಕೆ ನಾವು ಗುರುಗಳನ್ನ ಪಡೆಯುವುದು ಕೂಡ ಒಂದು ರೀತಿಯಲ್ಲಿ ಸುಲಭ ಅಂತ ಇರಬಹುದು, ಆಗ ಪಡ್ಕೊಂಡು ಗುರುಗಳನ್ನ ನಾವು ಉಳಿಸಿಕೊಳ್ಳೋದು ಭಾರಿ ಕಷ್ಟ. ಅದ್ರೊಳಗೆ ಇಂಥ ಪೊಲ್ಯೂಟೆಡ್ ವಾತಾವರಣದೊಳಗೆ, ಇಂಥ ಕಲುಷಿತವಾದ ವಾತಾವರಣದೊಳಗೆ ಪಡ್ಕೊಂಬಕ್ಕಿಂತ ಕಳ್ಕೊಂಬುದ ಜಾಸ್ತಿ. ಬಿ ಕೇರ್ಫುಲ್. ಏನನ್ನಾದ್ರೂ ಕಳ್ಕೊಂಡ್ರೆ ಇನ್ನೊಂದು ಜಮದಗರ ಪಡಿತಿ. ಒಂದ್ಸಲ ಪ್ರಾಪ್ತರಾದ ಗುರುವನ್ನ ಕಳ್ಕೊಂಡ ಮೇಲೆ ಶತ ಜನ್ಮಗಳು ಹೋದ್ರೂ ಮತ್ತೆ ಸಿಗುವುದಿಲ್ಲ, ಅಲ್ಲೇ ಸ್ಟಕ್ ಆಗಿಬಿಡ್ತೀನಿ, ಅಲ್ಲೇ ನಿಂತ್ಕೊಂಡ್ಬಿಡ್ತೀನಿ. ಗುರುಗಳ ಮರ್ಜಿ ಕಾಯ್ಬೇಕು. ನಮ್ಮ ಹುಬ್ಬಳ್ಳಿ ಧಾರವಾಡ ಭಾಷೆಯಲ್ಲಿ ಗುರುಗಳ ಮರ್ಜಿ ಕಾಯ್ಬೇಕು. ಸದಾಕಾಲವೂ ಅವರ ಪ್ರಸನ್ನತೆಗಾಗಿ ಕಾಯ್ತಾ ಇರಬೇಕು. ಗುರುಗಳಿಂದ ನಮಗೆ ಯಾವ ರೂಪದಲ್ಲಿ ಅನುಗ್ರಹ ಸಿಗ್ತದೆ? ಪ್ರಸಾದ ರೂಪದಲ್ಲಿ ಸಿಗ್ತದೆ. ಅವರು ಕೊಡುವ ಉಪದೇಶವೇ ಒಂದು ಪ್ರಸಾದ. ಇದಕ್ಕೆ ಹೆಚ್ಚಿನ ಪ್ರಸಾದ ಏನು ಬೇಕು ನಿಮಗೆ ಬಿಡ್ರಿ ಸ್ವಾಮಿ? ಇವತ್ತು ಸ್ವೀಟ ಮಾಡಿಲ್ಲ, ಆತ್ಮನಃ ಜ್ಞಾತವ್ಯಂ ಪೃಚ್ಛೇತ್. ಆತ್ಮನನ್ನೇ ಪಡೆದುಕೊಳ್ಳಬೇಕು ಎನ್ನುವ ಭಾವದಿಂದ ಅವರನ್ನ ನೀನು ಪ್ರಶ್ನಿಸು, ಅವರನ್ನು ಕೇಳ್ಕೋ. ಹ್ಯಾಕೆ ಕೇಳ್ಕೋಬೇಕು ಸ್ವಾಮಿ? ಬಹಳ ಚಂದ ಹೇಳ್ತಾರೆ. ಹ್ಯಾಕೆ ಕೇಳ್ಕೋಬೇಕು? ನಿನ್ನ ಅನುಭವ ಯಾವ ಲೆವೆಲ್ ನಲ್ಲಿದೆಯೋ, ನಿನ್ನ ಮೆಚುರಿಟಿ ಯಾವ ಲೆವೆಲ್ ನಲ್ಲಿದೆಯೋ, ನಿನ್ನ ಪ್ರಬುದ್ಧತೆ ಯಾವ ಸ್ತರದಲ್ಲಿದೆಯೋ, ಆ ಸ್ತರದಲ್ಲಿ ನೀ ಪ್ರಾರ್ಥಿಸ್ತೀಯ. ಇಲ್ಲೊಬ್ಬನು ಪ್ರಾರ್ಥಿಸ್ತಾ ಇದ್ದಾನೆ ಶಿಷ್ಯ, ನೋಡೋಣ ಅವ ಹೆಂಗ್ ಪ್ರಾರ್ಥಿಸ್ತಾನೆ. ಗುರುವಾರ ಸಂಸಾರ ದವಾಗ್ನಿ ತಪ್ತಂ ದೋಧೂಯಮಾನಂ ದುರದೃಷ್ಟವಾತೈಃ ಈತಂ ಪ್ರಪನ್ನಂ ಪರಿಪಾಯಿ ಮೃತ್ಯೋಃ ಶರಣ್ಯಮನ್ಯಂ ಯದಹಂ ನ ಜಾನೇ ಗುರುವಾರ ಸಂಸಾರ ದವಾಗ್ನಿ ತಪ್ತಂ ದೋಧೂಯಮಾನಂ ದುರದೃಷ್ಟವಾತೈಃ ಈತಂ ಪ್ರಪನ್ನಂ ಪರಿಪಾಹಿ ಮೃತ್ಯೋಃ ಶರಣ್ಯಮನ್ಯಂ ಯದಹಂ ನ ಜಾನೇ. ಇವನ ಅನುಭವ ಹೇಗಿರ್ಬೋದು ನೋಡಿ. ದುರ್ವಾರ ಸಂಸಾರ, ಈ ಸಂಸಾರ ಹೇಗಿದೆ? ಅತ್ಯಂತ ದುಃಖಕರವಾದ ಕಷ್ಟದಾಯಕವಾದ, ಹೋದ್ರೂ ತಪ್ಪು, ಇದ್ರೂ ತಪ್ಪು, ಹೋಗೋದನ್ನು ಬಿಟ್ಟರೂ ತಪ್ಪು, ಮಾತಾಡಿದ ತಪ್ಪು, ಕೂತ್ರ ತಪ್ಪು, ಎದ್ರ ತಪ್ಪು. ಹರ್ಷಿಕರಿರೋ ಒಬ್ಬರ ಮನೆಯಾಗ ಒಬ್ಬ ಯಜಮಾನ ಇಷ್ಟು ಕಾಟ ಕೊಡ್ತಿದ್ದಾನೆ, ಹಿಂಗ್ ಕಾಟ ಕೊಡ್ತಿದ್ದ. ಇದು ಅರ್ಜಕರಿಯವರು ಒಬ್ಬರೇ ಇದ್ದಾರೆ, ಬೇರೆ ಇನ್ನು ಯಾರು ಬಂದಿಲ್ಲ. ನಾಳೆ ಅಂದ್ರೆ ಇನ್ನು ಎಲ್ಲರೂ ಬರ್ತಾರೆ, ಅದಕ್ಕೆ ಇವತ್ತೇ ಹೇಳಿ ಮುಗಿಸ್ಬಿಡ್ತೇನೆ. ಅವ ಇಷ್ಟು ಕಾಟ ಕೊಡ್ತಿದ್ದ ಅಂತಂದ್ರೆ ಈಗೂ ಕೊಡ್ತಾನೇನೋ ಗೊತ್ತಿಲ್ಲ, ಬಟ್ ನಾ ಕಂಡ ಕಾಟ ನೋಡ್ತೀನಿ, ಹೇಳ್ತೀನಿ. ಅಂಗಡಿಯಿಂದ ಬಂದ ಅಂತಂದ್ರೆ ಸೊ ಅಲ್ಲಿ ಏನ್ ಮಾಡಿರ್ತಾರೆ, ಪಾಪ ಒಂದು ರಸ್ತೆಗೆ ಮನೆ ಇರ್ತಿತ್ತ, ಆ ಬಾಗಿಲಕ್ಕೆ ಕರ್ಟನ್ ಹಾಕಿರ್ತಿತ್ತು. ಕರ್ಟನ್ನು ಇನ್ನ ಅದು ರಸ್ತೆಗೆಲ್ಲ ಕಾಣಿಸ್ತದೆ ಅಂತ ಹೇಳಿ ಕರ್ಟನ್ ಹಾಕಿದ್ರು. ಕರ್ಟನ್ ಹಾಕಿದ್ರ ಏನದ? ಕರ್ಟನ್ ಹಾಕಿಬಿಟ್ರಿ, ಏನ್ ಮುಸುರ್ರು ಮನೆ ಮಾಡಿರೋದನ್ನ ನೀವು? ಅಂತ ಬೈದ್ಬಿಟ್ಟು ಕರ್ಟನ್ ತೆಗೆಸಿದ್ರು. ಆ ಕರ್ಟನ್ ತೆಗೆಸ್ ಮುಂದೆ ಮರುದಿವಸ ಅವ್ರು ಬರೋ ಟೈಮಿಗೆ ಕರ್ಟನ್ ತೆಗೆದಿಟ್ಟಿದ್ರು. ಏನಿದೆ ಮನೆಯಾಗಿದ್ದೆಲ್ಲ ಹಾಕಿದ, ಕೂತ್ರ ತಪ್ಪು, ಎದ್ರ ತಪ್ಪು, ಹೋದ್ರ ತಪ್ಪು, ಗಂಡು ಬಂದ್ರ ತಪ್ಪು, ಕರ್ಟನ್ ಹಾಕಿರ ತಪ್ಪು, ಕರ್ಟನ್ ತೆಗೆದ್ರ ತಪ್ಪು, ಮನೆಯಾಗ ಹೆಂಗೆ ಬಾಳಬೇಕು ಜನ. ಆದ್ರೆ ಎಷ್ಟು ಚಂದ ಸಂಸಾರ ಅಂತ ಹೇಳ್ತೀವಿ ನಾವು. 20, 30, 40 ವರ್ಷ ಬಾಳವೇ ಮಾಡ್ತೀವಿ. ಏನ್ ಸಂಸಾರ, ಅದಕ್ಕೆ ದುರ್ವಾರ ಸಂಸಾರ. ಎಷ್ಟು ಕಷ್ಟ ರೀ, ಕಾದ ಹಂಚಿನಷ್ಟು ಕಷ್ಟ. ತಪ್ತಂ ದವಾಗ್ನಿ ತಪ್ತ, ಇದು ಹೆಂಗಿದೆ, ಇದ ಕಾದ ಹಂಚಿದ್ದಂಗಿದೆ. ಮತ್ತಿಷ್ಟೇ ಅಲ್ಲ, ದುರದೃಷ್ಟ ವಾತೈಹಿ ದೋಧೂಯಮಾನ. ವಾತೈ ಅಂದ್ರೆ ಬಿರುಗಾಳಿ. ಎಂತ ಬಿರುಗಾಳಿ? ದುರಾದೃಷ್ಟ ಅನ್ನುವ ಬಿರುಗಾಳಿ. ಅದೃಷ್ಟದ ಬಿರುಗಾಳಿ ಇರುವುದಿಲ್ಲ. ಹಾ, ದುರಾದೃಷ್ಟದ ಬಿರುಗಾಳಿ ಇರ್ತದೆ ಯಾವಾಗಲೂ. ಬಿರುಗಾಳಿ ಯಾವಾಗಲೂ ದುರಾದೃಷ್ಟ. ಅದೃಷ್ಟ ಅಕಸ್ಮಾತ್ ಸ್ವಲ್ಪ ಅಂದ್ರೆ ಒಂದು ಕಿರಣ ಬಂದಂಗೆ ಬರ್ತದೆ ಅಷ್ಟೇ. ಭೀತಂ ಪ್ರಪನ್ನಂ ಮೃತ್ಯುಂ ಪರಿಪಾಹಿ ಭೀತಂ ಪ್ರಪನ್ನ. ನಾನು ಭಯಭೀತನಾಗಿ ಹೋಗಿದ್ದೇನೆ. ಏನನ್ನ ಕಂಡು? ಮೃತ್ಯೋ ಪರಿಪಾಹಿ, ಮರಣವನ್ನು ಕಂಡು ನಾನೇನಾಗಿದ್ದೇನೆ? ಭೀತಂ. ಆದ್ದರಿಂದ ಪ್ರಪನ್ನಂ, ಆದ್ರೆ ನಾನೇನು ಮಾಡ್ತಾ ಇದ್ದೇನೆ? ನಿನಗೆ ನಮಸ್ಕರಿಸ್ತಾ ಇದ್ದೇನೆ. ಯಾಕೆ ಮರೆಯ ನನ್ನ ಹತ್ರ ಬಂದು? ಅನ್ಯಂ ಶರಣ್ಯಂ ಅಹಂ ನ ಜಾನೆ, ಬೇರೆ ಇನ್ನಾರಿಗೂ ಶರಣಾಗತನಾಗಬೇಕು ಅಂತ ನನಗೆ ಕಾಣಿಸ್ತಾ ಇಲ್ಲ. ಯಾಕೆ? ಯಾರ್ಯಾರಿಗೆ ಶರಣಾಗತನಾಗ್ತಾನೋ ಅವರೆಲ್ಲ ಮುಳುಗಿದವರ. ದಾಟಿದವರು ಏನ್ ಮಾಡ್ತಾರೆ? ದಾಟಿಸ್ತಾರೆ. ಮುಳುಗಿದವರು ಏನ್ ಮಾಡ್ತಾರೆ? ಮುಳುಗಿಸ್ತಾರೆ. ನನಗ್ ಗೊತ್ತದ ನೀವು ದಾಟಿದವರು, ಅದಕ್ಕೆ ನಾವು ಬಿಟ್ಟು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿಗೂ ಶರಣ ಹೋಗೋದಿಲ್ಲ. ಎಷ್ಟು ಮಜಾ ಇರ್ತಾರೆ ಇವರು, ನೀವಲ್ಲ ಇವ್ರಿಗೆ ಎಷ್ಟು ಮಜಾ ಇರ್ತಾರೆ ವೇದಾಂತ ಸ್ಟೂಡೆಂಟ್ಸ್ ಅಂತಂದ್ರೆ, ಎದುರಿಗೆ ನಾ ಇದ್ದಾಗ ಸ್ವಾಮೀಜಿ ನಿಮ್ಮನ್ನ ಬಿಟ್ಟು ನಾವು ಎಲ್ಲ ಅಲುಗಾಡೋದು. ಆಮೇಲೆ ನಾ ಇಲ್ಲದೆ ಇದ್ದಾಗ ಮೊನ್ನೆ ಅಲ್ಲಿ ಹೋಗಿ ಅಲ್ಲಿ ಕಂಡ್ರಿ ಅವರು, ಅದು ಇಲ್ಲಲ್ಲ ನಾನು ಬಿಟ್ಟು ಅವ್ರು ಎಲ್ಲೂ ಹೋಗುದಿಲ್ಲಲ್ಲ ಅಂತ ನಾ ಅಂದ್ರೆ, ಇಲ್ರಿ ಅವ್ರು ಅಲ್ಲಿ ಕಂಡ್ರಿ, ಎಲ್ರಿ ಅಲ್ಲಿ ಗೀತಾಜ್ಞಾನ ನಡೆದಿತ್ತು ಅಲ್ಲಿ ಬಂದಿತ್ತು. ಓ, ಅಲ್ಲಿ ಬಂದಿದ್ರು. ಮತ್ತೆಲ್ಲಿ ಕಂಡ್ರಪ್ಪ? ಅವ್ರ ಮನೆಯಾಗ ಟಿವಿ ನೋಡ್ಕೊಂಡು ಕೂತಿದ್ದಾರೆ. ಏನ್ ನೋಡ್ತಿದ್ರು? ಅದು ಬೆಳಗ್ಗೆ ಏನದು? ಪರಿಪೂರ್ಣಾನಂದ. ಪರಿಪೂರ್ಣಾನಂದ, ಹಾ, ಪರಿಪೂರ್ಣಾನಂದ. ಅವನು ಉಪನ್ಯಾಸ ಕೇಳಿ ಅದಕ್ಕೆ ಬಂದಿರ್ರು ಅವ್ರ ಕ್ಲಾಸಿಗೆ. ನಮ್ಮ ರಮೇಶ ಬರ್ಲೇ ನೋಡಿ ಸಲ ಕ್ಯಾಂಪಿಗೆ. ಮತ್ತೆ ಜೀವ ಕರೆಕ್ಟ್ ಆಗಿರ್ತಾವ ನೀವು ಬಿಟ್ಟು ಅಲಗಾಡಿದ್ರು. ಇವರೆಲ್ಲ ಅಷ್ಟು ರೀ, ನಿಮ್ ಬಿಟ್ಟು ಬೇರೆ ಯಾವ ಉಪನ್ಯಾಸ ಕೇಳೋದು? ಅಲ್ಲಿ ಹೋಗಿ ಎಷ್ಟು ಪ್ಯಾಂಪ್ಲೆಟ್ ಇಟ್ಕೊಂಡು ಜನರಿಗೆ ಹಂಚಲಿಕ್ಕೆ? ನಾನು ನನಗಲ್ಲದ ಜನರಿಗೆ ಹಂಚಲಿಕ್ಕೆ ಬಿಟ್ಟು ರಾಮೇಶ್ವರ ಹೋಗ್ಯಾ ನೋಡ್ರಿ. ನಿಮ್ಗೆ ಎದುರಿಗೆ ಉದಾಹರಣೆ ಇದೆ. ಇದು ಏನದಲ್ಲ, ಹೋಗಬಾರದು ಅಂತಲ್ಲ. ನೀವು 100 ಉಪನ್ಯಾಸ ಕೇಳ್ರಿ, ಎಲ್ಲ ಸತ್ಸಂಗಗಳು ಎಲ್ಲ ಒಳ್ಳೆಯದೇ, ಆದರೆ ನಿಮ್ಮ ಕಮಿಟ್ಮೆಂಟ್ ಎಲ್ಲಿದೆ? ಈ ದಾಡಿಗಿದೆಯಾ? ಈ ಶರೀರಕ್ಕೆ ಈ ಬಟ್ಟೆಗಿದೆಯಾ? ಅಥವಾ ಆರ್ಷ ವಿದ್ಯಾಪೀಠ ಚಿನ್ಮಯಾಮೇಶ್ವರ ಅನ್ನೋ ಬ್ರ್ಯಾಂಡ್ಗಿದೆಯಾ ನಿಮ್ ಕಮಿಟ್ಮೆಂಟು? ಇಫ್ ಯು ಆರ್ ಕಮಿಟೆಡ್ ಟು ಶಾಸ್ತ್ರ ಅಂಡ್ ಶಾಸ್ತ್ರ ಪರಂಪರ ಅಂಡ್ ಮೆಥಡಾಲಜಿ, ಇಫ್ ಯುವರ್ ಕಮಿಟ್ಮೆಂಟ್ ಈಸ್ ಫಾರ್ ಮೆಥಡಾಲಜಿ, ಐ ಅಪ್ರಿಷಿಯೇಟ್ ಯುವರ್ ಗೋಯಿಂಗ್ ಎನಿವೇರ್. ವೆನ್ ಯು ಲಿಸನ್ ಟು ಪರಿಪೂರ್ಣಾನಂದ, ಐ ವಿಲ್ ನಾಟ್ ಆಬ್ಜೆಕ್ಟಿವ್ ಟು ಲಿಸನ್ ಟು ದಟ್. ಐ ವಿಲ್ ನಾಟ್ ಆಬ್ಜೆಕ್ಟಿವ್ ಬಿಕಾಸ್ ಈಸ್ ಮೈ ಗುರು ಭಾಯ್. What he talks is I talk. What I talk, that's he talks. ನಾವು ಒಂದೇ ಸಂಪ್ರದಾಯದ ಒಂದೇ ಗರಡಿಯಲ್ಲಿದ್ದವರು, ಏನೋ ಅವನಿಗೆ ತಿರುಪತಿ ಇಟ್ಟಿಟ್ಟಿಗೆ ಅವಕಾಶ ಸಿಕ್ಕೊಟ್ಟಿದೆ. ನಮ್ಮ ಕರ್ನಾಟಕದಂತ ಯಾವ ಅವಕಾಶವೂ ನಮಗಿಲ್ಲ. ನಾ ಕನ್ನಡ ಬಿಟ್ಟು ಅಲಗಾಡೋದಿಲ್ಲ. ಅದೆಲ್ಲ ಬಿಟ್ಕೊಟ್ಟು ಸುಮ್ಮನೆ ಈ ತೊಳು ತೊಳು ಉಪ್ಪಿನಕಾಯಿ ಬಾಸ್ಕೊಂಡಂಗೆ ಮಾಡಿದೆ. ಅದಕ್ಕೆ ಸ್ಪಷ್ಟ ಅನ್ಯಂ ಶರಣಂ ಅಹಂ ನ ಜಾನೆ. ಇದು ಸಹಿಸಲಾರದ ನೋವು ರೀ, ಇದು ಸಂಸಾರ, ಇದು ಸಹಿಸಲಾರದ ನೋವಿದು. ಏನಂದ್ರೆ ಉಪನ್ಯಾಸಕ್ಕೆ ಅಪ್ಪಿ ತಪ್ಪಿ ಹಿಂಗ್ ಕಣ್ ತೆಗೆದು ಹಿಂಗ್ ಕಣ್ ಮುಚ್ಚಿದ್ರು, ಕಣ್ ಮುಚ್ಚಿ ಕಣ್ ತೆಗೆದ್ರೊಳಗೆ ಮತ್ತೆ ಉಪನ್ಯಾಸಕ್ಕೆ ಸ್ವಾಮೀಜಿ ಬಂದ ಬಿಟ್ಟಿರ್ತಾರ. ಸತತ 12 ತಿಂಗಳು ವರ್ಷಗಟ್ಟಲೆ ನಿಮ್ಗೆ ಉಪನ್ಯಾಸ ಸಿಗ್ತಾನ ಇರ್ತದೆ. ನಿಮಗೆ ಸಂಸಾರ ಕಷ್ಟ ಅಂತ ಅನಿಸಬಂತು ನಿಮಗೆ. ಕರೆ ಹೇಳ್ತೀನಿ, ನಮ್ಮ ಆರ್ಷ ವಿದ್ಯಾಪೀಠದ ಸ್ಟೂಡೆಂಟ್ಸ್ ಏನಿದ್ದಾರೆ ಯಾವಾಗ್ಲೂ ಇಷ್ಟು ನಗನಗುತ್ತಾ ಇರ್ತಾರೆ ನೋಡ್ರಿ, ಖುಷಿಯಾಗಿರ್ತಾರ ಅವ್ರು. ಯಾಕಂದ್ರೆ ಅವ್ರಿಗೆ ತತ್ವಜ್ಞಾನ ಏನು ಅಂತ ಸ್ಪಷ್ಟ ಆಗಿಬಿಟ್ಟದ ಅವ್ರಿಗೆ. ಆ ಉಳಿದವ್ರ ಮುಖ ನೋಡ್ರಿ, ಸಗಣಿ ಆಗಿನ ಹುಳ ಹಾಕಂಡಂಗೆ ಆಗಿರ್ತಾವ, ಸುಟ್ಟು ಹಪ್ಪಳದಂಗೆ ಆಗಿರ್ತಾವ. ಉಳಿದವ್ರ ಮುಖ ನೋಡ್ರಿ, ಏನು ಸಾಮಾನ್ಯ ಜನ ಅಡ್ಡಾಡ್ತಿರ್ತಾರೆ ಅವ್ರು ಎಲ್ಲರ ಮುಖ ನೋಡ್ರಿ, ಸುಟ್ಟು ಹಪ್ಪಳ. ಕರದ ಹಪ್ಪಳ ಅಲ್ಲ, ಕರದ ಹಪ್ಪಳ ಬರೀ ಸೊಟ್ಟ ಪಟ್ಟ ಇರ್ತಾವ, ಸುಟ್ಟ ಹಪ್ಪಳ ಒಂದು ನಮೂನಿ ಹೊತ್ತಿ ಹೋಗಿರ್ತಾವ. ಒಂದು ಚೈತನ್ಯ ಇಲ್ಲ, ಒಂದು ಹುರುಪಿಲ್ಲ, ಒಂದು ಉತ್ಸಾಹ ಇಲ್ಲ. ಕೆಟ್ಟ ಸಪ್ಪೆ ಮುಖ ಮಾಡ್ಕೊಡ್ರಿ. ಯಾಕೆ ಏನದ ಈ ಪ್ರಪಂಚ ಎಲ್ಲ ನಿರಾಶ. ನೀವೇ ಹೇಳಿಲ್ಲ ಸ್ವಾಮಿ, ಮತ್ತೆ ಅದನ್ನ ನನ್ನ ಮೇಲೆ ಹಾಕ್ಬಿಡೋಗುತ್ತೆ. ಅದೇ ಏನ್ರಿ, ಒಂದು ಬರ್ತದ ಒಂದು ಹೋಗ್ತದ, ಮುಖ ಯಾಕೆ ನೀವು ಸತ್ ಮಾಡ್ಬೇಕಾದ್ರೆ? ಇಲ್ಲ, ಭಾರಿ ತಲೆನೋವಿದ್ದು. ಇದು ಮೊದಲನೇ ಸಲ ಏನ? ಇಲ್ಲ, ಸಾಕಷ್ಟು ಸಲ ಇದ್ದಿತ್ತು. ಹೋಗಿತ್ತ? ಇಲ್ಲ, ಹೋಗಿತ್ತ. ಇದು ಹೋಗ್ತದೆ ಬಿಡು. ತಲೆನೋವು. ನಮ್ಮ ಡ್ರೈವರ್ ನೋಡ್ರಿ, ಅವನಿಗೆ 4:00 ಏಳಂತ ಹೇಳಿರ್ತೇವ, ಅವ 5:00 ಹೇಳ್ತಾನೆ. ಅವನಿಗೆ ಗೊತ್ತೀಗ, ಅವನಿಗೆ ಬೈತೀವಿ ನಾವು, ಅದು ಗೊತ್ತು. ಆಮೇಲೆ ಅವನ ಕಾರ್ ಹತ್ರ ಬಂದ ಕೂಡಲೇ ಬಾಗಿಲ ಹತ್ರ ದಪ್ಪ ಅಂತ ಕೂಡ್ತಾನೆ. ಅದು ಮೊದಲನೇ ಶಬ್ದ. ಕೂತ್ಕೊಳ್ಳಿ, ಯಾಕೋ ಬಸಣ್ಣ, ಯಾಕೆ ಹಿಂಗೆ ಮಾಡಿಕತ್ತಿ, ಏನಾಗೋದು? ಭಯಂಕರ ತಲೆನೋವು ಸಮಸ್ಯೆ, ತಡ್ಕೊಳ್ಳಾರದಷ್ಟು ತಲೆನೋವು ಸಮಸ್ಯೆ. ಈಗ ಇಡೀ ದಿವಸ ಅವನ ಮುಖ ತಲೆನೋವಿನ ಮುಖ. ಅವನ ಪಕ್ಕದಲ್ಲಿ ಕೂತಿರೋದ್ರಿಂದ ನನಗೂ ತಲೆನೋವು. ಒಂದು ಉತ್ಸಾಹ ಇರ್ಬೇಕ್ರಿ. ಅದಕ್ಕೆ ಹೇಳ್ತಾನೆ, ನಾನು ಕಂಡೇ ಇಲ್ಲ ಈ ಪ್ರಪಂಚದೊಳಗೆ. ಈ ನೋವು ಹೆಂಗದ ಅಂತ ಕೇಳಿದ್ದಕ್ಕೆ ಅವ ಎಂತ ಚಂದ ಉದಾಹರಣೆ ಕೊಡ್ತಾನೆ ನೋಡು. ದುರ್ವಾರ ಸಂಸಾರ ದವಾಗ್ನಿ ತಪ್ತಂ. ಇದು ಸುಡು ಸುಡು ಬೆಂಕಿ ಮೇಲೆ ನಾವು ಹಂಚಿ ದೋಸೆ ಹಂಚಿಟ್ಟ. ಆ ದೋಸೆ ಹಂಚಿ ಹೆಂಗ ಸುಡ್ತಿರ್ತದ, ಅದ್ರ ಮೇಲೆ ಹಿಟ್ಟು ಹಾಕ್ತಾರೆ ಚಾಯ್. ಕಲ್ಪನಾ ಮಾಡ್ಕೊಡ್ರಿ, ನೀವ ದೋಸ, ನೀವ ಹಿಟ್ಟು ಅಂತ ತಿಳ್ಕೊಡ್ರಿ. ನಿಮ್ಮನ್ನ ಹಂಚ ಮೇಲೆ ಹಾಕ್ಯಾರ ಅಂತ ಸುರಿದ್ರು ಅಂತ ತಿಳ್ಕೊಡ್ರಿ. ಹೆಂಗಿರ್ತಾವ ನಮ್ಮ ಫೀಲಿಂಗ್ಸ್? ಹಂಗ ನಿಜವಾಗಿಯೂ ಸಂಸಾರದ ಕಷ್ಟ ಅನುಭವಿಸೋದು ಫೀಲಿಂಗ್ಸ್ ಹಂಗಿರ್ತಾವ. ತಪ್ಸೋಣ್ ಸಾಕಾಗಿ ಹೋಗಿರ್ತದೆ ಇವರಿಗೆ ಸಂಸಾರದ ಕಷ್ಟಗಳು. 1, 2, 3, 100, 1,000 ಅನಂತ ಕಷ್ಟ ಕೋಟಲೆಗಳು. ಅದು ಹಿಟ್ಟಾಗೋ ಪೂರ್ವದಲ್ಲಿ ಕೂಡ ಎಷ್ಟು ಕಷ್ಟಪಟ್ಟು ಕೊಡ್ತೇನೆ ನಾನು, ರುಬ್ಬುತ್ತಾರೆ. ಅದು ರುಬ್ಬುವಾಗ ಅದು ಏನಾವು ಏನಂತ ಹಾಕಿರ್ತಾರೆ, ಏನು ಕಾಳವು, ಉದ್ದಿನ ಕಾಳು. ಆ ಉದ್ದಿನ ಕಾಳು ರುಬ್ಬುವಾಗ ತಪ್ಸ್ಕೋಬೇಕಲ್ಲ ರುಬ್ಬುಗುಂಡಿಂದ. ಆ ರುಬ್ಬುಗುಂಡು ಈ ಎಲ್ಲ ನೀವು ಇದ್ರೊಳಗೆ ಮಿಕ್ಸಿ ಗ್ರೈಂಡರ್ನೊಳಗೆ ಮಾಡ್ತೀರಿ, ನಿಮಗೆ ಅವೆಲ್ಲ ಅನುಭವ ಬರುವುದಿಲ್ಲ. ಅಲ್ಲಿ ಆಗ್ತದೆ, ನಿಮ್ದೇನು ಹಣ ಬರೋದಿಲ್ಲ ಅದ್ರೊಳಗೆ ತಾನ ಎದ್ದು ಹಾಕಿ ಹಾಕ್ತಾರೆ. ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ನಮ್ಮವು ನನಗೆ ಕುಡಿಸ್ತಿದ್ಲು, ಹಾಕ್ತಿದ್ಲು, ಇದನ್ನು ತಿರು ಅಂತ ಹೇಳ್ತಿದ್ಲು. ನಾನು ನೋಡಿರ್ತಿದ್ನಲ್ಲ, ನಂಗೆ ಗೊತ್ತಿರ್ತಿತ್ತು. ನಮ್ಮ ಮಾಮಾಜಿ ತೋರಿಸ್ತಿದ್ರು ಅವಾಗ ಇವಾಗ ಹಿಂಗೆ ಹಿಂಗೆ ಮಾಡಬೇಕು ತೋರಿಸ್ತಿದ್ರು. ನಾನು ನೋಡ್ಕೊತಿದ್ದೆ ಮಾಡಿ ಹಿಂಗೆ ಮಾಡುವಾಗ, ಹಿಂಗೆ ಹಿಂಗೆ ಮಾಡುವಾಗ ಅದು ಹಿಂಗೆ ತಪ್ಪಿಸೋಣ, ಹಿಂಗೆ ಹೊರಗೆ ಬರು, ಇಲ್ಲಿ ಬಂದ್ಯಾ ಹೋಗೋಣ, ಇಲ್ಲಿ ಬಂದ್ಯಾ ಹೋಗೋಣ, ಮತ್ತೆ ಹಿಂಗೆ ಹೆಂಗೆ ತಪ್ಸೋಣ ತಪ್ಸೋಣ ಹೋಗ್ತದೆ. ಹಂಗಂಗೆ ಹಿಂಗೆ ಮಾಡಿ ಎಲ್ಲಂತ ತಪ್ಸೋದಿ, ನೀನು ಎಲ್ಲ ತಪ್ಸೋದಿ, ಸಂಸಾರ ಹೋಗಿ ತಪ್ಸೋತ ಮತ್ತೆ ಎಲ್ಲ ಕಡೆಗೂ ಹುಲಿ ನಿಂತು ಬಿಟ್ಟ ಹಂಗೆ ಹೋಗ್ಲಿ ಬಿಡು. ಅದ ಆ ಒಳಗೆ ನೀ ಹಾಕೊಂಬಂದು ಆ ಮುಂಚೆನೂ ಹೋರಾಟ ಮಾಡಿರ್ತದ, ಆ ಬೀಜಗಳನ್ನ ಆ ಉದ್ದಿನ ಕಾಳುಗಳನ್ನ ಏನ್ ಮಾಡಿರ್ತಾರೆ, ನೆನೆ ಹಾಕಿರ್ತಾರೆ. ನೆನೆ ಹಾಕಿ ಅದನ್ನ ಒಂದು ಬಟ್ಟೆಯಾಗಿ ಸುತ್ತಿ ಸೇರಿರ್ತಾರ, ಇಲ್ಲ ಇಲ್ಲ ಇಲ್ಲ ನೀರು ಅದು ಬೇರೆ, ಅದು ಅದು ಮೊಳಕೆ ಹೊಡಿಯೋದು, ಇದು ಹಂಗಲ್ಲ, ಇದು ಅಲ್ಲಿ ಹಾಕಿರ್ತಾರೆ, ಅದನ್ನ ನೆನೆ ಹಾಕಿರ್ತಾರೆ. ಅಯ್ಯೋ ಕೆಟ್ಟ ಚಳಿಯಾಗಿ ರಾತ್ರಿ ಎಲ್ಲ ಇಟ್ಬಿಟ್ಟಿರ್ತಾರೆ ಅದನ್ನ. ಆವಾಗಿನಿಂದ ಅದು ಕೊಯ್ಯ ಕೊಯ್ಯ ಕೊಯ್ಯ ಕೊಯ್ಯ ಕೊನೆಗೊಂದ್ಸಲ ಚೊಯ್ ಅಂತ ಹಾಕಿರ್ತಾರೆ. ನಮ್ ನಮ್ ಸಂಸಾರ ಹಿಂಗದ ಅಂತ ನಮಗ ಅನಿಸದೆ, ನಿಮಗೆ ಅದ ಅನಿಸದ ಅಂತ ತಿಳ್ಕೊಂಡ ಕ್ಯಾಂಪಿಗೆ ಬಂದಿರ್ಬಿಡಿ. ಎಲ್ಲ ಸರಿಯಾಗಿತ್ತದ ಯಾರು ಕ್ಯಾಂಪಿಗೆ ಬರ್ತಾರೆ? ದುರ್ವಾರ ಸಂಸಾರ ದವಾಗ್ನಿ ತಪ್ತಂ ದೋಧೂಯಮಾನಂ ದುರದೃಷ್ಟ ವಾತೈಹಿ ಭೀತಂ ಪ್ರಪನ್ನಂ ಪರಿಪಾಹಿ ಮೃತ್ಯೋ ಶರಣ್ಯಮನ್ಯಂ ಯತ್ ಅಹಂ ನ ಜಾನೆ ಯತ್ ಅಹಂ ನ ಜಾನೆ ಅನ್ಯಂ ಶರಣ್ಯಂ ಯತ್ ಅಹಂ ನ ಜಾನೆ ಬೇರೆ ಇನ್ನೊಂದು ಶರಣಾಗೋಕೆ ನನಗೆ ಗೊತ್ತಿಲ್ಲ. ಆಯ್ತು, ನಾನು ನನ್ನ ಹತ್ರ ಯಾಕೆ ಬಂದಿಪ್ಪ ನೀನು? ಬೇಕಾದಷ್ಟು ಗುರುಗಳಿದ್ರೆ ಹೋಗಬೇಕಾಗಿತ್ತು. ಶಾಂತೋ ಮಹಾಂತೋ ಶಾಂತೋ ಶಾಂತ ನೋಡಿ ಇನ್ನೂ ಸರ ಶಾಂತ ನಾವು ಇಟ್ಟು ಹೇಳಿ ಶಾಂತು ಹೌದಾ? ಇರಲಿ, ಈಗಂತ ಇಲ್ಲದ ಹೇಳ್ತೀನಿ, ನಾ ಇನ್ನೂ ಸ್ವಲ್ಪ ಮಾಡ್ತೀನಿ. ಶಾಂತ ಮಹಾಂತೋ ನಿವಸಂತಿ ಸಂತ ವಸಂತ ವಲ್ಲೋಕ ಹಿತಂ ಚರಂತ ಕೀರ್ಣಾ ಸ್ವಯಂ ಭೀಮ ಭವಾರ್ಣವಂ ಜನಾನ್ ಮಮ್ಮಲ್ಲ ವಂ ಅದ ಮಕಾರ ತಳ್ಬಿಡ್ರಿ ಒಂದು ಎಕ್ಸ್ಟ್ರಾ ಬಿ ತೀರ್ಣ ಸ್ವಯಂ ಭೀಮ ಭವಾರ್ಣವಂ ಜನಾನ್ ಅಹೇತು ನಾನ್ಯಾದ ಪಿತಾರಯಂತಹ ಯಾರು ಸದ್ಗುರು ಹೇಗಿರ್ತಾನೆ, ಅವನ ಲಕ್ಷಣಗಳೇನು, ಅವನ ಸ್ವಭಾವಗಳೇನು, ಸ್ವಲ್ಪದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಯಾಕಂದ್ರೆ ಅತ್ಯಂತಿಕವಾಗಿ ಗುರುವಿನ ಲಕ್ಷಣಗಳನ್ನು ಯಾರಿಗೂ ಗುರುತಿಸ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಗುರುವಿಗೆ ಸದ್ಗುರುವಿಗೆ ಲಕ್ಷಣಗಳೇ ಇರೋದಿಲ್ಲ. ಆದರೂ ಕೂಡ ನಮ್ಮ ನಮ್ಮ ಜೀವನದಲ್ಲಿ ನಾವು ಸಾಧನೆಗಳನ್ನು ಹೇಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ಲಕ್ಷಣಗಳನ್ನು ಹೇಳುತ್ತಾರೆ ಭಗವತ್ಪಾದಾಚಾರ್ಯರು. ಎರಡನೇ ಅಧ್ಯಾಯ ಭಗವದ್ಗೀತೆಯ ಸ್ಥಿತಪ್ರಜ್ಞೆ ಲಕ್ಷಣಗಳಲ್ಲಿ ಪೀಠಿಕೆಯಲ್ಲಿ ಮಾತನ್ನು ಹೇಳ್ತಾರೆ, ಯಾವ ಯಾವ ಜ್ಞಾನಿಯ ಲಕ್ಷಣಗಳು ಅವಷ್ಟು ಸಾಧಕನ ಸಾಧನೆಗಳು ಅಂತ. ಹಂಗೆ ನಾವು ಸಾಧಕರಾಗಿ ಬಂದವರೇನಿದ್ದೇವೆ, ಈ ಅಧ್ಯಾತ್ಮ ಸಾಧನೆಯಲ್ಲಿ ತೊಡಗಬೇಕು ಅನ್ನೋರು ಏನಿದ್ದೇವೆ, ನಮ್ಮ ಸಾಧನೆಗಳು ಹೇಗಿರಬೇಕು ಅಂದರೆ ಗುರುವಿನ ಲಕ್ಷಣಗಳು ಹೇಗಿರ್ತಾವೋ ಹಾಗೆ ನಮ್ಮ ಸಾಧನೆಗಳಿರಬೇಕು. ಆದ್ದರಿಂದ ಗುರುವಿನ ಲಕ್ಷಣಗಳು ಹೇಳ್ತಾ ಇದ್ದಾರೆ. ಏನವು ಲಕ್ಷಣಗಳು ಅಂತಂದರೆ ಸಾಧಕರ ಸಾಧನೆಗಳು ಶಾಂತ ನಾವು ಶಾಂತೋ ಅಂತನ ಮಾಡೇವಿ. ಶಾಂತ ನೀನು ಶಾಂತ ಅಂತೀಯ, ಅವರು ಶಾಂತ ಅಂತಾರೆ, ಎಲ್ಲರೂ ಶಾಂತ ಅಂತಾರೆ. ನನ್ನ ಬಾಯಿಗೆ ಶಾಂತನ ಬಂತು, ಮತ್ತೆ ನೀವು ಶಾಂತ ಅಂದ್ರಿ, ಅದು ಶಾಂತನೇ, ದಿಸ್ ನೋ ಅದರ್ ವೇ. ಶಾಂತ ಗುರು ಯಾರು? ಶಾಂತ ಏನು ಶಾಂತ ಅಂದ್ರೆ ಪ್ರತಿಕ್ರಿಯಾ ಶೂನ್ಯನು ಯಾವನು ಅವನು ಶಾಂತನಾಗಿರ್ತಾನೆ. ಅಷ್ಟೇ ಅರ್ಥ ಮಾಡ್ಕೋತೀವ್ರಿ. ಪ್ರತಿಕ್ರಿಯಾ ಶೂನ್ಯ ಎಕ್ಸ್ಟರ್ನಲ್ ಆಗಲಿ ಇಂಟರ್ನಲ್ ಆಗಲಿ ಅವನಲ್ಲಿ ಯಾವುದೇ ಪ್ರಕಾರದ ಪ್ರತಿಕ್ರಿಯೆಗಳು ಇರೋದಿಲ್ಲ. ಡ್ಯೂಟಿಗಳಿರ್ತವೆ. ಆ ಡ್ಯೂಟಿ ಅಂದ್ರೆ ಏನು ಮತ್ತು ಪ್ರತಿಕ್ರಿಯೆ ಏನು, ಇವಾಗ ವ್ಯತ್ಯಾಸ ನೀವು ಗುರುತಿಸಬೇಕು. ತಾಯಿ ಮಗು ತಪ್ಪು ಮಾಡಿದಾಗ ಸಿಟ್ಟಿಗೇಳ್ತಾಳೆ, ಅದು ಪ್ರತಿಕ್ರಿಯಾ ರಹಿತವಾದ ಸಿಟ್ಟು. ಅರ್ಥ ಮಾಡ್ಕೊಳ್ಳಿ, ಅದು ಒಳಗೆ ಏನು ಪ್ರತಿಕ್ರಿಯೆ ಇಲ್ಲ. ಪ್ರತಿಕ್ರಿಯಾ ಶೂನ್ಯ ಶಾಂತ ಮಹಾಂತ ಸಮಸ್ತ ಸೃಷ್ಟಿಯನ್ನೇ ತಾನು ತನ್ನಲ್ಲಿ ತುಂಬಿಕೊಂಡ್ಬಿಟ್ಟಿರ್ತಾನೆ. ಮಹಾಂತ ನಿವಸಂತಿ ಸಂತ, ಅವನ ಹೃದಯದಲ್ಲಿ ಸಂತನಿದ್ದಾನೆ. ಹೇಗಿದ್ದಾನ ಅವನು ಅಂತಂದ್ರೆ, ವಸಂತವತ ಲೋಕಹಿತಂ ಚರಂತ. ವಸಂತ ಮಾಸವು ಯಾವ ಪ್ರಕಟಣೆಯನ್ನ ಮಾಡದೆ, ಡಂಗುರವನ್ನ ಸಾರದೆ, ಪ್ರಚುರಪಡಿಸದೆ, ಸತತವಾಗಿ ಎಲ್ಲವೂ ಚಿಗುರು ಚಿಗುರು ಚಿಗುರು ಚಿಗುರು ಒಡೆದು ಆನಂದವನ್ನ ಸೂಚಿಸುವಂತಹ ಯಾವ ವಸಂತ ಋತು ಅಂತ ಇದೆಯೋ, ಹಾಗೆ ಆ ವಸಂತ ಮಾಸದಂತೆ ಲೋಕಹಿತಂ ಚರಂತಹ. ಬಂದ ಸಲ ಆ ಗುರು ಬಂದು ಹೋದ ಅಂದ್ರೆ ಇಡೀ ಆ ಭೂಮಿ ಅದು ಎಲ್ಲವೂ ಚೈತನ್ಯಗೊಂಡು ಬಿಡುತ್ತೆ. ಇಂಥದೇ ಒಂದು ಕಾಲ, ಸುಮ್ಮನೆ ಒಂದು ಉದಾಹರಣೆ ಕೊಟ್ಟಿರ್ತೇನೆ ನಿಮಗೆ, ಕಾಕತಾಳೀಯವಾದ ಒಂದು ಉದಾಹರಣೆ. ಇಂಥದೇ ಒಂದು ಕಾಲ, ಧನುರ್ಮಾಸ ಮುಗಿದು ಮಾಘ ಮಾಸ, ಧನುರ್ಮಾಸ ಅಂದ್ರೆ ಮಾಘ ಮಾಸ ಹೌದಲ್ಲ, ಇದು ಇದು ಎಲ್ಲ ಎಲೆಗಳು ಉದುರೋದು ಹೌದಲ್ಲ. ಒಂದು ಸಲ ನಾವು ಸಾಂದೀಪನಿ ಸಾಧನ ಮುಂಬೈ ನಮ್ಮ ಜಗದೀಶ್ವರ ದೇವಸ್ಥಾನ ಹತ್ರ ನಾವೆಲ್ಲ ಬ್ರಹ್ಮಚಾರಿಗಳಿದ್ವಿ, ಚಿನ್ಮಯಾನಂದ್ರ ಮೇಲೆ ಅಲ್ಲಿ ಹತ್ತು ಬಂದರು. ಆಮೇಲೆ ಈಶ್ವರ ಅಂದ್ರು, ಜಗದೀಶ್ವರ ಅಂದ್ರು. ನಾವು ಸ್ವಲ್ಪ ಅದಕ್ಕಿಂತ ಮ್ಯಾಲ ಇದ್ದು ಎಲ್ಲರೂ ಹಿಡಿದು ಬಂದು ಎಲ್ಲಿ ಏನು ತೋರಿಸ್ತಾರ, ಅವ್ರೇನು ತೋರಿಸ್ಲಿಕ್ಕೆ ಹತ್ತಿದ್ದಿಲ್ಲ, ಸುಮ್ಮನೆ ಹಿಂಗೆ ಕೋಲ್ ಹಿಡಿದು ಓ ಜಗದೀಶ್ವರ ಅಂದರು. ಆವಾಗ ನಮಗೆ ಒಂದು 5 ನಿಮಿಷ ಅದನ್ನು ತಿಳ್ಕೊಳಿಕ್ಕೆ ಬೇಕಾದ್ ನಮಗೆ. ಆಮೇಲೆ ಗೊತ್ತಾಯ್ತು ಏನಂದ್ರೆ, ಎಲ್ಲ ಎಲೆ ಉದುರೋಗ್ಬಿಟ್ಟಿದ್ರು, ಇಡೀ ಆ ಮರ ಬೋಳ ಮರ ಆಗಿಬಿಟ್ಟಿತ್ತು. ನೀವೊಂದು ಮಾತು ಹೇಳ್ತೇನೆ, ಬೇವಿನ ಮರ ಪುನಃ ಚಿಗಿರ್ಲಿಕ್ಕೆ ಬಹಳ ಸಮಯ ಬೇಕಾಗುದಿಲ್ಲ, ತಕ್ಷಣ ಚಿಗಿರ್ಬಿಡ್ತಾವ. ನಮಗೆ ಗೊತ್ತಿದ್ದಿಲ್ಲ ಈ ಹೇಳಿಕತ್ತಾನೆ ಅನುಭವ, ಇಷ್ಟ ನೋಡಿ ಅನುಭವದಿಂದ ಹೇಳಿಕತ್ತಾನೆ ಅಷ್ಟೇ. ಸೊ ಓ ಈಶ್ವರ ಅಂದದ್ದು ಯಾವ ದಿವಸ ಅದು, ಆ ದಿವಸ ಅವ್ರು ಬಂದಾಗ ಆ ಬೋಳು ಮರ ನೋಡಿ ಓ ಈಶ್ವರ ಅಂದದ್ದು ಅವ್ರು ಅಂದಾಗ್ಲೇ ನಮಗ್ ಗೊತ್ತದ, ಅಯ್ಯೋ ಎಲ್ಲ ಉದುರಿ ಹೋಗ್ಬಿಟ್ಟದಲ್ಲ, ಇನ್ನೇನಿದು ಗಿಡ ನಾಶ ಆಗೋಗ್ತದೆ ಇತ್ಯಾದಿ ಇತ್ಯಾದಿ. ಒಂದು 2 ದಿನಕ್ಕೆ ಪುನಃ ಮತ್ತೆ ಬಂದ್ರು ಅವರು, ಹಾ ಈಶ್ವರ ಅಂದ್ರು, ಇಡೀ ಮರ ಚಿಗುರು ಹೋಗಿತ್ತು. ಅಬ್ಬಾ ನೋಡಿದ್ಯಾ ಚಿನ್ಮಯಾನಂದ್ರ ಮಹಿಮಾ ಎಷ್ಟದ, ನಿನ್ನ ಉದುರಿದ್ದು ಇವತ್ತಾಗ್ಲೇ ಚಿಗರಿಸ್ಬಿಟ್ಟಾರ. ಇನ್ನೂ ಬೇಕಾದ್ರೆ ಪವಾಡ ಹೇಳಿದ್ರೆ ಒಂದು ಹೇಳ್ತೇನೆ, ಒಂದು 24 ಇದನ್ನ ಪವಾಡ ಮಾಡಿ ತೋರಿಸೋರು ಎಷ್ಟು ಮಂದಿ ಬೇಕು ನಿಮಗೆ. ಹಂಗಲ್ಲ, ವಸಂತ ವತ ಲೋಕಹಿತಂ ಚರಂತ. ವಸಂತ ಮಾಸವು ಸುಮ್ಮನೆ ಹಿಂಗೆ ಅದೇನು ಹೇಳೋದಿಲ್ಲ, ನಾ ಬರ್ತಾ ಇದ್ದೀನಿ ಅಂತ ಟೆಲಿಗ್ರಾಮ್ ಕೊಡೋದಿಲ್ಲ, ಮೊಬೈಲ್ ಫೋನ್ ಮಾಡೋದಿಲ್ಲ, ಏನಿಲ್ಲ, ಅದು ಹಿಂಗೆ ಬರ್ತದೆ ಹಿಂಗೆ ಹೋಗ್ತದೆ. ಆದರೆ ಇಡೀ ಆ ಪರಿಸರ ಏನಾಗ್ತದೆ, ಹೊಸ ಚೈತನ್ಯದಿಂದ ಅದು ಜಗ ಜಗ ಜಗ ಅಂತ ಆಗ್ತದೆ. ಹಾಗೆ ಗುರುಗಳು, ಅಂತಹ ಗುರು ನೀನು, ಶಾಂತ ಮಹಾಂತ ನಿವಸಂತೆ ಸಂತ ವಸಂತವತ ಲೋಕಹಿತಂ ಚರಂತ. ಇಷ್ಟೇ ಅಲ್ಲ ಹೇಳ್ತಾರೆ, ಸ್ವಯಂ ತೀರ್ಣ, ಸ್ವಯಂ ತೀರ್ಣ ಭೀಮ ಭವ ಆರ್ಣವಂ, ಭೀಮ ಭವ ಭವ ಸಂಸಾರ ಆರ್ಣವಂ ಸಾಗರವನ್ನ, ಸ್ವಯಂ ಭೀಮ ಅಂದ್ರೆ ದೊಡ್ಡ ಸಂಸಾರ ಸಾಗರವನ್ನ ನೀನು ದಾಟಿದವನು, ತೀರ್ಣ ಸ್ವತಃ ನೀನು ದಾಟಿದವನು. ಅಹೇತು ನ ಅನ್ಯ ಅನ್ಯಾನಪಿ ಜನಾನ್ ತಾರಯಂತಹ, ಅನ್ಯಾನಪಿ ಜನಾನ್ ತಾರಯಂತಹ, ಯಾವ ಕಾರಣವೂ ಇಲ್ಲದೆ ಏನನ್ನು ಬಯಸದೆ ಅವರಿಂದ ಯಾವ ಪ್ರತಿಫಲವನ್ನು ಬಯಸದೆ ನೀನು ದಾಟಿದವನು ಎಲ್ಲರನ್ನೂ ದಾಟಿಸುವವನು. ಅದಕ್ಕೆ ಹೇಳಿದೆ ನಾನು, ದಾಟಿದವರನ್ನ ನಾವು ಫಾಲೋ ಮಾಡಬೇಕು, ಮುಳುಗಿದವರನ್ನ ಫಾಲೋ ಮಾಡಬಾರದು. ಯಾವ ಟು ಫಾಲೋ, ಯಾರನ್ನ ಯಾರನ್ನ ಅನುಸರಿಸಬೇಕು? ದಾಟಿದವ್ರನ್ನ ಅನುಸರಿಸಬೇಕು, ಮುಳುಗಿದವ್ರನ್ನಲ್ಲ. ಸ್ವಯಂ ತೀರ್ಣ ಸ್ವತಃ ದಾಟಿದವನು ಪರಾನ್ ತಾರಯತಿ. ಮುಗಿಷ ಏನು ಧಾತು ಚೇಂಜ್ ಇಡಪ್ಪ ಗುಡ್ ತಯಾರಾಗ್ಯಾರ ಬರೇ ಮೂರ ತಿಂಗಳು ಕ್ಲಾಸ್ ಹೋಗಿ. ಸೂತರ್ ತಾರಯತಿ ವಾ ದಾಟಿದ ಏ ಚಪ್ಪಲಿ ಕಟ್ಟರು ತಯಾರಾಗಿದೆ, ತಯಾರಾಗ್ಲಿಕ್ಕೆ ತಯಾರಾಗ್ಲಿಕ್ಕೆ ತೊಡ 10-12 ಜನ ಸ್ಟೂಡೆಂಟ್ಸ್ ಇದ್ದಾರೆ. ವೆರಿ ವೆಲ್, ಚೆನ್ನಾಗಿ ಸ್ಟಡಿ ಮಾಡ್ತಾರೆ. ನಾನು ಕೂಡ ಅಷ್ಟೇ ಉತ್ಸಾಹದಿಂದ ಅವ್ರಿಗೆ ಕಲಿಸ್ತೀನಿ. ನಾನು ಯಾವಾಗಲೂ ಉತ್ಸಾಹದಿಂದ ಕಲಿಸ್ತೀನಿ, ಅದು ಮಾಸ್ ಇರಲಿ, ಸಣ್ಣ ಕ್ಲಾಸ್ ಇರಲಿ, ದೊಡ್ಡ ಕ್ಲಾಸ್ ಇರಲಿ, ಪಬ್ಲಿಕ್ ಇರಲಿ, ನಾನು ಯಾವಾಗಲೂ ಉತ್ಸಾಹದಿಂದ. ಬಟ್ ಇವ್ರ ಬಗ್ಗೆ ನಾನು ಹೇಳಬೇಕಾಗಿದೆ, ಯಾಕಂದರೆ ಮನಸ್ಸು ಕೊಟ್ಟು ಸೇವೆಯನ್ನೂ ಮಾಡಿ ಆಶ್ರಮ ಸೇವೆಯನ್ನು ತೊಡಗಿ ಜೊತೆಗೆ ಬಹಳ ಬಹಳ ಶೆಡ್ಯೂಲ್, ಬಹಳ ಟೈಟ್ ಶೆಡ್ಯೂಲ್ ಇದೆ ಅವರು, ಬಹಳ ಟೈಟ್ ಶೆಡ್ಯೂಲ್. ಎಲ್ಲ ಪೂಜೆ ಗೀಜೆ ಮುಗಬೇಕು, ದೇವಸ್ಥಾನ ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲ ಪೂಜೆ ಆಗಬೇಕು, ಸಾಫ್ ಸಫಾಯಿ ಆಗ್ಬೇಕು, ಸ್ವಚ್ಛ ಆಗ್ಬೇಕು, ಅಲ್ಲಿ ಅಡಿಗೆ ಆಗ್ಬೇಕು, ಅಡಿಗೆಯವರಿಲ್ಲ, ಪೂಜೆ ಆಗ್ಬೇಕು, ಪೂಜೆಯವರಿಲ್ಲ, ಪೂಜಾರಿಗಳಿಲ್ಲ, ಪೂಜೆ ಆಗ್ಬೇಕು, ಅಡಿಗೆಯವರಿಲ್ಲ, ಅಡಿಗೆ ಆಗ್ಬೇಕು, ಗೂಡಿಸೋರಿಲ್ಲ, ಗೂಡಿಸ್ಬೇಕು, ಒರೆಸೋರಿಲ್ಲ, ಒರೆಸ್ಬೇಕು, ಮ್ಯಾಲೆ ಉಪನ್ಯಾಸ ಕೇಳಬೇಕು, ನೋಟ್ಸ್ ಬರಿಬೇಕು, ರಾತ್ರಿ 10 ಗಂಟೆ ಒಳಗಾಗಿ ಹಿಂಗೆ ನೋಟ್ಸ್ ತಂದಿಡಬೇಕು. ಅವ್ರದಷ್ಟೇ ಟೈಟ್ ಶೆಡ್ಯೂಲ್ ಅದ, ನಂದು ಅಷ್ಟೇ ಟೈಟ್ ಶೆಡ್ಯೂಲ್ ಅದ. ಅವ್ರು ತಂದಿಟ್ಟ ಮೇಲೆ ಬೆಳಗ್ಗೆ ನಾನು ಬೇಗ ಎದ್ದು ಅವನಿಗೆ ಕರೆಕ್ಷನ್ ಮಾಡಬೇಕು, ಅವಷ್ಟು ಕರೆಕ್ಷನ್ ಮಾಡಿ ಮತ್ತೆ ನಾ ವಾಪಸ್ ಅಲ್ಲಿ ಒಯ್ದಿಟ್ಟಿರ್ತೀನಿ, ಮತ್ತೆ 6 ಗಂಟೆಗೆ ಬಂದು ತೊಗೊಂಡು ಹೋಗ್ಬೇಕು. ಎಷ್ಟು ಗಂಟೆ ಬರ್ತೀನಿ ಅಲ್ಲಿಗೆ? 6:30 ಬಂದು ತೊಗೊಂಡು ಹೋಗ್ತಾನ. ಮತ್ತೆ ಇವ್ರು ಇಷ್ಟು ಖತರ್ನಾಕ್ ಇದ್ದಾರೆ ಇವರು, ನನಗೇನಿದೆ ಬೇಸರಾಗಿ 1-2 ಬುಕ್ ಕರೆಕ್ಷನ್ ಮಾಡಿದೆ, ಹಂಗೆ ಇಟ್ಟನು ಸ್ವಾಮೀಜಿ ನನ್ನ ಕರೆಕ್ಷನ್ ಮಾಡೇ ಇಲ್ಲ, ನಾನು ತಂದಿಡ್ತಾರೆ. ಮತ್ತೆ ವೆರಿ ಟೈಟ್ ಶೆಡ್ಯೂಲ್, ಅವ್ರಿಗೂ ಆಯ್ತು ನನಗೂ ಆಯ್ತು. ಅದಕ್ಕೆ ಓಡೋಡಿ ಬರ್ತೇನೆ, ಯಾಕಂದ್ರೆ ಟೈಟ್ ಶೆಡ್ಯೂಲ್. ನಿಮ್ಮಲ್ಲಿ ಟೈಟ್ ಶೆಡ್ಯೂಲ್ ಇಲ್ಲೇ ಇಲ್ಲ, ನಂದೆಷ್ಟು ಟೈಟ್ ಶೆಡ್ಯೂಲ್ ಭಾರಿ ಇಷ್ಟ ನನಗೆ. ಒಟ್ಟು 24 ಗಂಟೆ ಅರೌಂಡ್ ದಿ ಕ್ಲಾಕ್ ನಾ ಕೆಲಸ ಮಾಡ್ಬೇಕು ಅಂದ್ರೆ ಭಾರಿ ಇಷ್ಟ ನಾನು. ನೋಡ್ರಿ ಏನ್ ತಯಾರಾಗ, ನಾ ಅವನಿಗೆ ಕೇಳೋದು ಯಾವಾಗ ಯಾವುದೇ ತಾತ್ವಿಲ್ಲ, ಮೊದಲು ಅವನಿಗೆ ಕೇಳ್ತೀನಿ ನಾ ಕರೆಕ್ಟಾಗಿ ಹೇಳ್ತಾರ. ಪ್ರಶ್ನೆ ಬದನ ಆತ್ಮ ಬದಾರ ಪ್ರಶ್ನೆ ಬದ ಎಲ್ಲ ಆತ್ಮನೇ ಪದ ಹೇಳ್ತೀನಿ. ಹಾ ತೃತರ ಪ್ರಶ್ನೆ ಪದ ಓಕೆ. ಇವೆಲ್ಲ ಯೂಸ್ ಮಾಡ್ತಾ ಇದ್ರೆ ತಾವೇ ನೆನಪಿನಾಗ ಇರ್ತಾನೆ. ಇಷ್ಟ ಹೇಳೋದು ನಾನು ನಿಮಗೆ, ಇದಕ್ಕೆ ಕಂಠಪಾಠ ಮಾಡಬೇಕಾಗಿಲ್ಲ. ಎಲ್ಲರೂ ಕೇಳ್ತಾರೆ ಸ್ವಾಮಿ ಇದು ನೆನಪಿಡೋ ಟ್ರಿಕ್ ಹೆಂಗೆ? ಇದಕ್ಕೆ ಟ್ರಿಕ್ ಏನಿಲ್ಲ, ಇದು ಆತ್ಮನೇ ಪದ ಪ್ರಶ್ನೆ ಪದ. ನೀವು ನಿಮ್ದ್ರೊಳಗೆ ಕೋಷ್ಟಕ್ಕೆ ಹಾಕೋಬೇಕು, ಅದು ನಿಮ್ದ್ರೊಳಗೆ ಇರ್ಬೇಕು. ಅದು ನೀವು ಯೂಸ್ ಮಾಡ್ತಾ ಇದ್ರೆ ತಾನೇ ನೆನಪಿನಾಗಿರ್ತಾವೆ. ನಾವು ಯೂಸ್ ಮಾಡೋದಿಲ್ಲ, ಹೋಗ್ಬಿಟ್ಟಾವ. ಸುಪ್ರಭಾತ ಯೂಸ್ ಮಾಡೋದಿಲ್ಲ, ಗುಡ್ ಮಾರ್ನಿಂಗ್ ಬಂದ್ಬಿಟ್ಟದೆ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಹೋಗ್ಬಿಡ್ತು. ಏನು ಹೋಗ್ಬಿಡ್ತು? ಸುಪ್ರಭಾತ ಹೋಗ್ಬಿಡ್ತು. ಯೂಸ್ ಮಾಡ್ತಾ ಇರ್ಬೇಕು, ಸದಾಕಾಲವು ಉಪಯೋಗಿಸ್ತಾ ಇರ್ಬೇಕು. ಹೌದೋ? ಅದಕ್ಕೆ ಆ ಶಬ್ದ ಕೊಟ್ಟಾರೆ ತೃತರ. ಏನ್ ತರ? ದಾಟಿಸು, ಟು ಕ್ರಾಸ್. ಅದನ್ನು ಕೇಳ್ತ ನೋಡಿ, 10ನೇ ಗಣ ಗಣಪ್ರತ್ಯಯ ಏನ ಅಯ್ಯ ಪಕ್ಕ ಇರಿ ತೇರೇಕು ದುಃಖಾರ ಧಿಕಾರ ನಿಮ್ಮನ್ನ ಹಂಗ ತಯಾರು ಮಾಡಿದ್ ಬಿಡ, ಪ್ರಶ್ನೆ ಬೇರೆ ಅಲ್ಲ, ಪ್ರಶ್ನೆ ಶಿಷ್ಯರ ಪ್ರಶ್ನೆ ಅಲ್ಲ. ಕೋನಾಮ ಪದ ವಸಂತವಲ್ಲೋಕ ಹಿತಂ ಚಲಾತಿ ನಾ ಸ್ವಯಂ ಭೀಮ ಭವಾನಂ ಜನಾನ್ ಅಹೇತು ನಾನ್ಯಾದಪಿ ತಾರಯಂತಹ. ತಾರ ಶಬ್ದ ತ್ರಿತರ ತಾರಯತಿ ತಾರಯಂತಹ, ಅವನು ದಾಟಿಸುವವನು. ಅವನು ಯಾಕೆ ದಾಟಿಸ್ತಾನೆ ಅಂದ್ರೆ ಅವನು ದಾಟ್ಯಾನೆ. ಪ್ರತಿಫಲವಾಗಿ ಏನು ಬಯಸ್ತಾನೆ? ಅಹೇತು, ಅವ ಯಾವ ಕಾರಣವನ್ನು ಇಟ್ಟುಕೊಡದೆ ವಿನಾ ಕಾರಣ ನಮ್ಮ ಮ್ಯಾಲೆ ಇಷ್ಟೊಂದು ಕರುಣೆ ತೋರಿಸೋನು ಯಾವನ ಇದ್ರೆ, ಅಪ್ಪ ಅಮ್ಮ ಅಲ್ಲ, ಅಣ್ಣ ತಮ್ಮ ಅಲ್ಲ, ಒಬ್ಬನೇ ಒಬ್ಬನು ಅವನು ಗುರು. ಅವನಿಗೆ ಕರುಣೆ ತೋರಿಸ್ಲಿಕ್ಕೆ ನಮಗೆ ಯಾವ ಕಾರಣ ಬೇಕಾಗಿಲ್ಲ. ನಾವು ಅವನ ಸಂಬಂಧಿಕರಾಗಬೇಕಾಗಿಲ್ಲ, ಅವನ ರಕ್ತ ಬಂಧುಗಳಾಗಬೇಕಾಗಿಲ್ಲ, ಅವನಿಂದ ನಾವು ಅವನಿಗೆ ನಾವು ಉಪಕಾರ ಮಾಡಬೇಕಾಗಿಲ್ಲ. ನೀ ಅಪಕಾರ ಮಾಡಿದ್ರು ಅವನ ನಿನಗೆ ಉಪಕಾರ ಮಾಡ್ತಾನ. ತಂದೆ ಮಕ್ಕಳನ್ನ ಪ್ರೀತಿ ಮಾಡ್ತಾನೆ ಯಾಕಂದ್ರೆ ಮಕ್ಕಳು. ಪತಿ ಪತ್ನಿಯನ್ನು ಪ್ರೀತಿ ಮಾಡ್ತಾನೆ ಯಾಕಂದ್ರೆ ಪತ್ನಿ. ಪತ್ನಿ ಪ್ರತಿಯ ಪತಿಯನ್ನು ಪ್ರೀತಿಸ್ತಾಳೆ ಯಾಕಂದ್ರೆ ಪತಿ ಎಷ್ಟಂದ್ರು ಪತಿ. ಕತ್ತಿಯಾಗಿದ್ರು ಚಿಂತೆ ಇಲ್ಲ ಮತ್ತು ಪತಿ ಅಂತ ಗುರುಸ್ತಾನೆ. ಆದರೆ ಸದ್ಗುರು ಪ್ರೀತಿಸ್ತಾನೆ, ಯಾಕೆ ಪ್ರೀತಿಸ್ತಾನೆ? ಏನಪ್ಪ ಚಂದ್ರಶೇಖರ, ಗುರುಗಳು ಶಿಷ್ಯರನ್ನ ಪ್ರೀತಿಸ್ತಾರೆ, ಯಾಕೆ ಪ್ರೀತಿಸ್ತಾರೆ? ಇವತ್ತಿನ ನಾಳೆ ಉಪಯೋಗಕ್ಕೆ ಬರ್ತಾರೆ ಇಲ್ಲಪ್ಪ. ಏನನ್ನೂ ಬಯಸುವುದಿಲ್ಲ, ಜಸ್ಟ್ ಜಸ್ಟ್ ಲವ್ ಹಿಮ್, ಜಸ್ಟ್ ಗೊತ್ತಾಯ್ತಾ? ವೆರಿ ಬ್ಯೂಟಿಫುಲ್ ವರ್ಸ್. ಮತ್ತೆ ಮುಂದೆ ವರ್ಷ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಜೈ ಶ್ರೀ ಸದ್ಗುರುನಾಥ ಮಹಾರಾಜ ಜೀ ಕೀ.